ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾನು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ದೇನೆ. ಈಗ ಪ್ರಮುಖವಾಗಿ ಏನು ರಾಸಾಯನಿಕದಿಂದ ತುಂಬಾ ನಮ್ಮ ರೈತ ಬಾಂಧವರು ಬೇಸತ್ತು ಹೋಗಿದ್ದಾರೆ, ಯಾವುದು ಹಾಕಿದ್ರು ಅಥವಾ ಯಾವುದು ಸಿಂಪಡಣೆ ಮಾಡಿದ್ರು ಕೆಲವೊಂದು ರೋಗ ಮತ್ತು ಕೀಟಗಳು ಹತೋಟಿಗೆ ಬಾರದೆ ಇರತಕ್ಕಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಈ ಒಂದು ಪ್ರದೇಶದಲ್ಲಿ ಆಗ್ಲಿ ಬೇರೆ ಒಂದು ಪ್ರದೇಶ ಕೂಡ ಸೇರಿ. ಸೊ ಹಾಗಾಗಿ ಇವತ್ತು ಇವರು ನಮ್ಮ ಜೊತೆ ಈಗ ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ಪರಿಸರಕ್ಕೆ ಒಂದು ಪೂರಕವಾಗಿ ನಾವು ಯಾವೆಲ್ಲ ಒಂದು ತಂತ್ರಜ್ಞಾನಗಳನ್ನ ಅಳವಡಿಸಿ ಇದರ ಒಂದು ಸಂಪೂರ್ಣ ನಿರ್ವಹಣೆ ಮಾಡಬಹುದು, ಜೊತೆಗೆ ವಾತಾವರಣದಲ್ಲಿ ಆಗುವ ಒಂದು ಸಮತೋಲನವನ್ನು ಕಾಪಾಡುವುದರ ಜೊತೆಗೆ ಪರಿಸರ ಪೂರಕವಾಗಿ ನಾವು ಸಾವಯವ ಕೃಷಿಗೆ ಪೂರಕವಾಗಿ ಒಂದು ಈ ಕ್ರಮಗಳನ್ನ ಅನುಸರಿಸಬಹುದು ಅನ್ನೋದನ್ನ ನಮ್ಮ ಜೊತೆ ಇವತ್ತು ಇವರು ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಡಾಕ್ಟರ್ ಅವಿನಾಶ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮ್ಮ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ತಾವು ಈ ಒಂದು ವಿಷಯವಾಗಿ ಒಂದು ಪರಿಚಯಾತ್ಮಕವಾಗಿ ಏನ್ ಹೇಳ್ತೀರಾ ಈ ಒಂದು ತಂತ್ರಜ್ಞಾನಗಳ ಕುರಿತು? ನಮಸ್ತೆ ಸರ್, ತಮಗೂ ಕೂಡ ತಮ್ಮನ್ನ ಪರಿಚಯಿಸಿದ್ದಕ್ಕೆ ತಮಗೂ ಕೂಡ ಹೃತ್ಪೂರ್ವಕ ಒಂದು ಧನ್ಯವಾದಗಳು. ಮೊದಲನೇದಾಗಿ ಈಗ ತಾವು ಹೇಳಿರುವಂತೆ ಇತ್ತೀಚಿನ ದಿನಗಳಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯಲ್ಲಿ ಯಥೇಚ್ಛವಾಗಿ ಈ ಒಂದು ರಾಸಾಯನಿಕ ಒಂದು ಪೀಡನಾಶಕಗಳನ್ನು ಬಳಸ್ತಿರೋದ್ರಿಂದ ಅದರಿಂದ ಅನೇಕ ದುಷ್ಪರಿಣಾಮಗಳು ಆಗ್ತಾ ಇದೆ. ಸೊ ಅದು ಮನುಷ್ಯರ ಮೇಲಾಗಿರ್ಬೋದು ಅಥವಾ ಭೂಮಿ ಮೇಲಾಗಿರ್ಬೋದು, ಮತ್ತೆ ಭೂಮಿಯ ಆರೋಗ್ಯದ ಮೇಲೆ ಮತ್ತು ಮನುಷ್ಯರ ಆರೋಗ್ಯದ ಮೇಲೂ ಕೂಡ ಅನೇಕ ದುಷ್ಪರಿಣಾಮಗಳು ಬೀರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಕೂಡ ರೈತರಿಗೆ ಈ ಒಂದು ರೋಗ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ಈ ರಾಸಾಯನಿಕ ಪೀಡನಾಶಕಗಳನ್ನು ಬಿಟ್ಟು ಬೇರೆ ಪರ್ಯಾಯವಾಗಿ ಯಾವೆಲ್ಲ ಒಂದು ತಂತ್ರಜ್ಞಾನಗಳು ಅದವೆ ಅನ್ನೋದನ್ನ ತಿಳಿಸ್ತಕ್ಕಂಥದ್ದು ಅತ್ಯಂತ ಉಪಯುಕ್ತ ಅಂತ ನನಗೆ ಭಾವಿಸ್ತೀನಿ. ಸೊ ಹಂಗಾಗಿ ಈ ಒಂದು ಸಂಚಿಕೆಯಲ್ಲಿ ನಾನು ಆ ರೀತಿಯ ತಂತ್ರಜ್ಞಾನಗಳು ಯಾವ್ಯಾವು ಮತ್ತೆ ಯಾವ ರೀತಿಯಲ್ಲಿ ಅವನ್ನ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ನಾನು ಎಲ್ಲಾ ಕೇಳುಗಾರ ರೈತ ಬಾಂಧವರಿಗೆ ಅದನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಉದಾಹರಣೆಯಾಗಿ ನಾವು ಮಾತಾಡೋದಾದ್ರೆ, ಸೊ ಪ್ರತಿ ವರ್ಷದಿಂದ ವರ್ಷಕ್ಕೆ ಎಲ್ಲಾ ಬೆಳೆಗಳಲ್ಲೂ ಕೂಡ ಈ ಒಂದು ರಾಸಾಯನಿಕ ಒಂದು ಕೀಟನಾಶಕಗಳನ್ನ ಉಪಯೋಗ ಮಾಡತಕ್ಕಂಥ ಪ್ರಮಾಣ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಅದಕ್ಕೆ ಉದಾಹರಣೆ ಹೇಳಿದ್ರೆ ಮೆಕ್ಕೆಜೋಳನೇ ತಗೊಂಡ್ರೆ, ಸೊ ಮೆಕ್ಕೆಜೋಳದಲ್ಲಿ ಸಿಂಪರಣೆ ಮಾಡಬೇಕು ಅಂತಕ್ಕಂಥದ್ದು ಕಳೆದ 5 ವರ್ಷದ ಹಿಂದೆ ಬಹಳ ವಿರಳ, ಯಾವುದೇ ರೀತಿಯಾದಂತಹ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಈಗ ಪಾಸ್ಟ್ ಒಂದು 6 to 6 years 2017-18 ಒಂದು ನಂತರದಲ್ಲಿ ಮೆಕ್ಕೆಜೋಳ ಬೆಳೆಯಲಿಕ್ಕೂ ಕೂಡ ಕನಿಷ್ಠ ಪಕ್ಷದಲ್ಲಿ 2 ಸಿಂಪರಣೆ ಮಾಡಬೇಕು ಅನ್ನೋ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಒಂದು ಪರಿಸರಕ್ಕೆ ಪೂರಕವಾದ ತಂತ್ರಜ್ಞಾನಗಳು ಇದಾವೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ ಈ ಜೈವಿಕ ಪೀಡನಾಶಕಗಳು ಅಂತಲಿದೆ, ಕಾಲ್ಡ್ ಬಯೋಪೆಸ್ಟಿಸೈಡ್ಸ್ ಅಂತಂದು. ಸೊ ಈ ಬಯೋಪೆಸ್ಟಿಸೈಡ್ಸ್ ಅಲ್ಲಿ ಜೈವಿಕ ಕೀಟನಾಶಕಗಳೇ ಬೇರೆ, ಜೈವಿಕ ರೋಗನಾಶಕಗಳೇ ಬೇರೆ. ಮತ್ತೆ ಇದರಲ್ಲಿ ಪರಿಸರಕ್ಕೆ ಪೂರಕವಾದ ತಂತ್ರಜ್ಞಾನಗಳು ಮತ್ತೆ ಯಾವ್ದಪ್ಪ ಅಂತಂದ್ರೆ ಸಸ್ಯಜನ್ಯ ಕೀಟನಾಶಕಗಳು. ಅಂದ್ರೆ ಏನು, ಈ ಪ್ಲಾಂಟ್ ಅನ್ನೇ ಇರತಕ್ಕಂತಹ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಕೀಟಗಳನ್ನ ಮತ್ತೆ ರೋಗಗಳನ್ನ ಹತೋಟಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಪ್ರೆಡೇಟರ್ಸ್ ಮತ್ತೆ ಪ್ಯಾರಾಸಿಟೈಟ್ಸ್, ಏನು ಈ ಪರತಂತು ಜೀವಿಗಳು ಮತ್ತು ಪರಭಕ್ಷಕ ಕೀಟಗಳು ಅಂತ ಹೇಳ್ತೀವಿ, ಇವೆಲ್ಲವೂ ಕೂಡ ನಮಗೆ ಈ ಪರಿಸರಕ್ಕೆ ಪೂರಕವಾಗಿ ಈ ರೋಗಗಳನ್ನು ಹತೋಟಿ ಮಾಡುವಲ್ಲಿ ಬಹಳ ಅನುಕೂಲವನ್ನ ಮಾಡಿಕೊಡ್ತವೆ. ಸೊ ಅದರಲ್ಲಿ ಇವತ್ತು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಜೈವಿಕ ಕೀಟನಾಶಕಗಳನ್ನು ಮೊದಲನೇದಾಗಿ ತಗೊಳ್ಳೋದಾದ್ರೆ, ಸೊ ಜೈವಿಕ ಕೀಟನಾಶಕಗಳಲ್ಲಿ ನಮಗೆ ಒಂದು 4 ಪ್ರಮುಖವಾದಂತಹ ಒಂದು ಜೈವಿಕ ಕೀಟನಾಶಕಗಳು ಇವಾಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಬಹುದು. ಅಂದ್ರೆ ನಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಜೈವಿಕ ಕೀಟನಾಶಕಗಳನ್ನ ಉಪಯೋಗಿಸಿ ಈ ಒಂದು ಕೀಟಗಳನ್ನ ಹತೋಟಿ ಮಾಡಬಹುದು. ಅದರಲ್ಲಿ ಪ್ರಮುಖವಾದಂತ ನಾನು ಹೆಸರಿಸೋದಾದ್ರೆ, ಒಂದು ಬೆವೇರಿಯಾ ಬೆಸಿಯಾನ್ ಅಂತ ಇದೆ. ಸೊ ಬೆವೇರಿಯಾ ಬೆಸಿಯಾನ್ ಅಂತಕ್ಕಂಥದ್ದು, ಸೊ ಈ ಬೆವೇರಿಯಾ ಬೆಸಿಯಾನ್ ಅನ್ನ ನಾವು ಏನು ಈ ಕಾಯಿಕೊರಕ ಹುಳು ಆಗಿರ್ಬೋದು, ರಸ ಇರತಕ್ಕಂಥ ಹುಳುಗಳ ಒಂದು ನಿಯಂತ್ರಣಕ್ಕೆ ನಾವು ಉಪಯೋಗನ ಮಾಡ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿ ಈ ಒಂದು ಅಡಿಕೆ ತೋಟನು ಕೂಡ ಗಣನೀಯವಾಗಿ ದಿಸಿನ ದಿಸಿಗೆ ಹೆಚ್ಚಾಗ್ತಂತ ಸಂದರ್ಭದಲ್ಲಿ ಅಡಿಕೆಗೆ ಬಾಧಿಸತಕ್ಕಂತಹ ಏನು ರೂಟ್ ಗ್ರಬ್, ಬೇರೆ ತಿನ್ನುವಂತಹ ಹುಳ ಏನಿದೆ, ಸೊ ಇದರ ನಿರ್ವಹಣೆಗೆ ಮೆಟ್ರೈಸಿಯಂ ಅನಿಸೋಪ್ಲಿ ಅಂತಿದೆ, ಮೆಟ್ರೈಸಿಯಂ ಅನಿಸೋಪ್ಲಿ ಅಂತಿದೆ. ಸೊ ಅದೇ ರೀತಿ ಇನ್ನೊಂದು ರಸ ಇರತಕ್ಕಂಥ ಹುಳುಗಳಿಗಿರ್ತಕ್ಕಂಥದ್ದು ವಟ್ಟಿಸಿಲಿಯಂ ಲೆಕ್ಯಾನಿ ಅಂತಂದು, ಸೊ ಇದು ಕೂಡ ಒಂದು ಒಂದು ಪ್ರಮುಖ ಒಂದು ಜಮೀಗೆ ಕೀಟನಾಶಕ. ಆಮೇಲೆ ಈಗ ನಾನು ಈಗ ಆಲ್ರೆಡಿ ಒಂದು ಮೆಕ್ಕೆಜೋಳದಲ್ಲಿ ಈ ಫಾಲ್ ಆರ್ಮಿ ವರ್ಮ್, ಏನು ಸೈನಿಕ ಹುಳ ಅಂತ ಕರಿತೀವಿ, ಸೊ ಇದರ ಒಂದು ನಿಯಂತ್ರಣಕ್ಕೆ ಇರತಕ್ಕಂಥದ್ದು ನ್ಯೂಮೋರಿಯಾ ರಿಲೆ ಅಂತ. ಸೊ ಈ ರೀತಿಯಾಗಿ ಈ ಒಂದು ಪ್ರಮುಖವಾಗಿ ಒಂದು 4 ಒಂದು ಜೈವಿಕ ಕೀಟನಾಶಕಗಳು ವಾತಾವರಣದಲ್ಲಿ ಒಳ್ಳೆ ಚೆನ್ನಾಗಿ ಆ ಒಂದು ಪೂರಕವಾದಂತಹ ವಾತಾವರಣ ಇದ್ದಲ್ಲಿ ರೈತರಿಗೆ ಇವೆಲ್ಲ ಉಪಯೋಗ ಮಾಡೋಕೆ ಒಂದೇ ಒಂದು ಸಮಸ್ಯೆ ಇರತಕ್ಕಂಥದ್ದು ಈ ಏನು ಜೈವಿಕ ಕೀಟನಾಶಕಗಳಿದ್ದಾವೆ, ಸೊ ಇವು ಬೇಸಿಗೆಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಅಷ್ಟು ಚೆನ್ನಾಗಿ ಕೆಲಸವನ್ನ ನಿರ್ವಹಣೆ ಮಾಡೋದಿಲ್ಲ. ಈ ತುಂತುರು ಮಳೆ ಬಂದಾಗ ಮತ್ತೆ ಮಳೆ ಇಡ್ಕೊಂಡಿದ್ದಾಗ ವಾತಾವರಣ ಕೂಲ್ ಇದ್ದಾಗ ಟೆಂಪರೇಚರ್ ಕಡಿಮೆ ಇದ್ದಾಗ ಈ ಜೈವಿಕ ಕೀಟನಾಶಕಗಳು ಬಹಳ ಚೆನ್ನಾಗಿ ಉಪಯೋಗ ಮಾಡ್ತವೆ. ಈಗ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆಯಲ್ಲಿ ನೀವು ಈಗ ಪರಿಸರಕ್ಕೆ ಪೂರಕವಾದ ಒಂದು ತಂತ್ರಜ್ಞಾನದ ಬಗ್ಗೆ ಹೇಳಿದ್ರಿ. ಜೊತೆಗೆ ಈಗ ಅದು ಯಾವೆಲ್ಲ ಒಂದು ಈ ಒಂದು ಜೈವಿಕ ನಾಶಕಗಳು ಇದಾವೆ, ರೋಗನಾಶಕ ಆಗಲಿ ಅಥವಾ ಕೀಟನಾಶಕಗಳು, ಬೆಳೆಗಳ ಒಂದು ಆಧಾರದ ಮೇಲೆ ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಜೊತೆಗೆ ಆಹಾರ ಪದಾರ್ಥಗಳ ಬೆಳೆಗಳಾಗಲಿ, ಏಕದಳ ಧಾನ್ಯಗಳ ಬೆಳೆಗಳಾಗಲಿ, ದ್ವಿದಳ ಧಾನ್ಯಗಳ ಒಂದು ಬೆಳೆಗಳಾಗಲಿ ಅಥವಾ ವಾಣಿಜ್ಯ ಬೆಳೆಗಳಾಗಲಿ, ಈ ಬೆಳೆಗಳಿಗೆ ಒಂದು ತಕ್ಕಂತೆ ಯಾವೆಲ್ಲ ಒಂದು ಈ ಜೈವಿಕ ಶಿಲೀಂದ್ರನಾಶಕಗಳು ಇದಾವೆ, ಅದನ್ನ ಯಾವ ರೀತಿಯಿಂದ ನಾವು ಉಪಯೋಗಿಸಬೇಕು, ಜೊತೆಗೆ ಈಗ ಈ ಒಂದು ರಾಸಾಯನಿಕ ಒಂದು ಕ್ರಮಗಳಲ್ಲಿ ಇದನ್ನ ನಾವು ಯಾವ ರೀತಿಯಿಂದ ಹೊಂದಾಣಿಕೆ ಆಗುತ್ತೆ ಅಂತ ಅನ್ನೋದು, ಆ ಒಂದು ರಾಸಾಯನಿಕ ಜೊತೆಗೆ ಈ ಜೈವಿಕ ಒಂದು ನಿರ್ವಹಣೆ ವಸ್ತು ಇದಾವೆ ಅಥವಾ ಜೈವಿಕ ನಿರ್ವಹಣೆಯ ಒಂದು ಫಾರ್ಮುಲಾ ಇದೆ, ಅದು ಯಾವ ರೀತಿಯಿಂದ ಅದು ಅದ್ರ ಜೊತೆಗೆ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನ ಈಗ ಹೇಳಿ ಸರ್. ಖಂಡಿತ, ತಾವು ಕೇಳಿರಂಗೆ ಮೊದಲನೇದಾಗಿ ರೈತರಿಗೆ ಒಂದು ಅನುಮಾನ ಹುಟ್ಟತಕ್ಕಂಥದ್ದು ಏನು ಅಂತಂದ್ರೆ, ಈ ಜೈವಿಕ ಕೀಟನಾಶಕಗಳನ್ನ ಬೇರೆ ಒಂದು ರಾಸಾಯನಿಕ ಕೀಟನಾಶಕಗಳ ಜೊತೆಗೆ ಸಿಂಪಡಣೆ ಮಾಡಬಹುದೇ ಅಥವಾ ಮಿಕ್ಸ್ ಮಾಡಬಹುದೇ, ನೀವು ಹೇಳಿದಂಗೆ ಹೊಂದಾಣಿಕೆ ಆಗುತ್ತೆ ಇಲ್ಲ ಅನ್ನೋದು ಒಂದು ಒಂದು ಪ್ರಶ್ನೆ. ಖಂಡಿತವಾಗೂ ಕೂಡ ಏನು ಈ ಜೈವಿಕ ಕೀಟನಾಶಕಗಳಿದಾವೆ, ಸೊ ಇದನ್ನ ಇತರೆ ಒಂದು ರಾಸಾಯನಿಕ ಕೀಟನಾಶಕಗಳೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಾರ್ದು. ಯಾಕೆ ಇದು ಹೆಸರೇ ಸೂಚಿಸಂಗೆ ಇವು ಜೈವಿಕ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್, ಸೊ ಇವನ್ನ ಕೆಮಿಕಲ್ ಅದರ್ ಇನ್ಸೆಕ್ಟಿಸೈಡ್ಸ್ ಮತ್ತೆ ಫಂಜಿಸೈಡ್ಸ್ ಜೊತೆಗೆ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಸೊ ಇರತಕ್ಕಂತಹ ಜೀವಾಣುಗಳು ಸಾಯ್ತಾ ಬರ್ತವೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಜೈವಿಕ ಕೀಟನಾಶಕಗಳನ್ನ ರಾಸಾಯನಿಕ ಪೀಡನಾಶಕಗಳೊಂದಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬಾರದು. ಇದು ಒಂದು ನಂಬರ್ ಒನ್ ಪಾಯಿಂಟ್. ಎರಡನೇದಾಗಿ ಈ ಅಂದರೆ ಈ ಪೀಡನಾಶಕಗಳನ್ನ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಮತ್ತೆ ಈ ಪೀಡನಾಶಕಗಳನ್ನು ಉಪಯೋಗಿಸಿದ್ರಿಂದ ಯಾವೆಲ್ಲ ರೀತಿಯ ಒಂದು ಕೀಟಗಳನ್ನ ನಾವು ನಿಯಂತ್ರಣ ಮಾಡಬಹುದು ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಜೈವಿಕ ಕೀಟನಾಶಕಗಳಿದಾವೆ, ಸೊ ಅದರಲ್ಲಿ ಉದಾಹರಣೆಯಾಗಿ ಹೇಳೋದಾದ್ರೆ ನಾನು ಈಗ ಆಲ್ರೆಡಿ ತಿಳಿಸಿರಂಗೆ ಈಗ ಮೆಟರೈಸಿಯಂ ಅನಿಸೋಪ್ಲಿ ಅಂತಿದೆ. ಈ ಮೆಟರೈಸಿಯಂ ಅನಿಸೋಪ್ಲಿ ಅಂತಕ್ಕಂಥದ್ದನ್ನ ಪ್ರಮುಖವಾಗಿ ಬೇರು ತಿನ್ನುವ ಹುಳ, ಸೊ ಅದು ಅಡಿಕೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈ ರೀತಿಯಾಗಿ ಯಾವ್ಯಾವ ಒಂದು ಬೆಳೆಗಳಲ್ಲಿ ಬೇರು ತಿಂತಕ್ಕಂತಹ ರೂಟ್ ಗ್ರಬ್ ಅಂತ ಕರಿತೀವಿ, ಈ ಹುಳವನ್ನ ನಿಯಂತ್ರಣ ಮಾಡುವಲ್ಲಿ ಮೆಟರೈಸಿಯಂ ಬಹಳ ಪರಿಣಾಮಕಾರಿಯಾಗಿದೆ. ಸೊ ಅದನ್ನ ಯಾವ ರೀತಿ ಉಪಯೋಗಿಸಬಹುದು ಅಂತಂದ್ರೆ, ಸೊ ಈ ಒಂದು ಮೆಟರೈಸಿಯಂನ ಕೊಟ್ಟಿಗೆ ಗೊಬ್ಬರದೊಂದಿಗೆ, ಸೊ ಸುಮಾರು ಈಗ ನಾವು ಒಂದು ಉದಾಹರಣೆಗೆ ಹೇಳಿದ್ರೆ ಒಂದು ಟನ್ ನೀವು ಕೊಟ್ಟಿಗೆ ಗೊಬ್ಬರ ತಗಂತೀನಿ ಅಂತಂದ್ರೆ ಒಂದು 3 kg ಅಷ್ಟು ಈ ಮೆಟರೈಸಿಯಂನ ಮಿಶ್ರಣ ಮಾಡಿ ನೀವು ಏನು ಒಂದು ಬಿತ್ತನೆಯನ್ನ ಮಾಡಬೇಕು ಅಂತಂದಿರಾ. ಈಗ ಉದಾಹರಣೆಯಾಗಿ ನೀವು ಒಂದು ಶೇಂಗಾವನ್ನು ಬಿತ್ತನೆ ಮಾಡಬೇಕು ಅಂತಂದ್ರೆ ಅಂತ ಹೊಲಗಳಿಗೆ ಮುಂಚೆನೆ ನೀವು ಈ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಈ ಮೆಟರೈಸಿಯಂನ ಹಾಕೋದ್ರಿಂದ ಭೂಮಿಲಿ ಇರ್ತಕ್ಕಂತಹ ಏನು ಈ ಒಂದು ಬೇರು ಹುಳ ಇರುತ್ತೆ, ಆ ಬೇರು ಹುಳುವಿನ ದೇಹದ ಮೇಲೆ ಈ ಫಂಗಸ್ ಬೆಳೀತಾ ಹೋಗುತ್ತೆ. ಸೊ ಈ ಫಂಗಸ್ ಬೆಳೆಯೋದ್ರಿಂದ ಆಟೋಮೆಟಿಕಲಿ ಅದನ್ನ ಪೂರ್ತಿ ಒಂದು ದೇಹವನ್ನ ಆವರಿಸಿಕೊಂಡು ಕೊನೆಯ ಒಂದು ಘಟ್ಟದಲ್ಲಿ ಅದು ಸಾವನ್ನ ಅಪ್ಪುತ್ತೆ. ಈ ರೀತಿಯಾಗಿ ಈ ಶಿಲೀಂದ್ರನಾಶಕಗಳು ಅಂದ್ರೆ ನಾವು ಭೂಮಿಗೆ ಸೇರಿಸತಕ್ಕಂತಹ ಶಿಲೀಂದ್ರ ಒಂದು ಕೀಟಗಳ ಮೇಲೆ ಬೆಳೆದು ಸೊ ಅದನ್ನ ಸಾವನ್ನ ಅಪ್ಪ ರೀತಿಯಲ್ಲಿ ನೋಡ್ಕೊಳತ್ತೆ. ಸೊ ಹಂಗಾಗಿ ಅದ್ರ ಸಂತತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಹಾಕ್ಬೋದು. ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೂ ಕೂಡ ಇನ್ನೂ ಒಂದು ಅಡಿಷನಲ್ ಆಗಿ ನಾವು ಹಾಕ್ಬೇಕಪ್ಪ ಅಂತಂದ್ರೆ ನೀವು ನೀರಿನೊಂದಿಗೂ ಕೂಡ ಸಾಮಾನ್ಯವಾಗಿ ನೀರಿನೊಂದಿಗೂ ಮಿಶ್ರಣ ಮಾಡಿಬಿಟ್ಟು ಡ್ರಂಚಿಂಗ್ ಸಾಯಿಲ್ ಡ್ರಂಚಿಂಗ್ ಅಂತ ಕರಿತೀವಿ, ಅಂದ್ರೆ ಭೂಮಿಗೆ ಸೇರಿಸತಕ್ಕಂತಹ ಒಂದು ಕೆಲಸವನ್ನು ಕೂಡ ಮಾಡಬಹುದು. ಈ ರೀತಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಹಾಕುವಾಗ 10 mL ಅಥವಾ 10 g ಪರ್ ಲೀಟರ್ ಹಂಗೆ 1 liter ನೀರಿಗೆ 10 mL ಅಥವಾ 10 g ಈ ಮೆಟರೈಸಿಯಂ ಮಿಶ್ರಣ ಮಾಡಿಕೊಂಡು ಈ ಬುಡಗಳಿಗೆ ನಾವು ಗಿಡದ ಬುಡಗಳಲ್ಲಿ ನಾವು ಬುಡಕ್ಕೆ ಸೇರಿಸೋದ್ರಿಂದ ಸೊ ಭೂಮಿಯಲ್ಲಿ ಈ ಒಂದು ಶಿಲೀಂಧ್ರ ತಲುಪಿಟ್ಟು ಆ ಒಂದು ಹುಳ ಏನಿರುತ್ತೆ ಆ ಗ್ರಬ್ಸ್ ನ ನಿಯಂತ್ರಣ ಮಾಡಲು ಅನುಕೂಲ ಮಾಡಿಕೊಡುತ್ತೆ. ಇದು ಒಂದು ಮೆಟರೈಸಿಯಂಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಬೆವೇರಿಯಾ ಬೆಸಿಯಾನ ಅಂತ ಒಂದು ಕೂಡ ಇದೆ. ಇದು ಕೂಡ ವಂಡರ್ಫುಲ್ ಆಗಿ ಒಂದು ಬಹಳ ಚೆನ್ನಾಗಿ ಕೆಲಸ ಮಾಡತಕ್ಕಂತಹ ಒಂದು ಜೈವಿಕ ಒಂದು ಶಿಲೀಂಧ್ರ ನಾಶಕ. ಇದ್ರಲ್ಲಿ ನಾವು ಉಪಯೋಗಿಸ್ತಕ್ಕಂಥದ್ದು ಈ ಎಲೆ ತಿನ್ನುಗಳು ಹುಳ ಇರಬಹುದು, ಕಾಯಿ ಕೊರಕ ಇರಬಹುದು. ಈಗ ಸರ್ ನೀವು ಹೇಳಿರಂಗೆ ಈ ದ್ವಿದಳ ಧಾನ್ಯಗಳಲ್ಲಿ ಈ ಕಾಯಿ ಕೊರಕದ ಹುಳುವಿನ ಬಾಧೆ ಬಹಳ ಹೇರಳವಾಗಿ ಕಂಡು ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಬೆವೇರಿಯ ಬೆಸಿಯಾನ ಅಂತಕ್ಕಂಥದ್ದು ಏನಿದೆ ಸೊ ಅದನ್ನ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಕಾಯಿ ಕೊರಕ ಹುಳುವಿನ ಬಾಧೆಯನ್ನ ನಾವು ನಿಯಂತ್ರಣ ಮಾಡಬಹುದು. ಇದನ್ನ ಸಿಂಪಡಣೆ ಮಾಡತಕ್ಕಂತಹ ಪ್ರಮಾಣ ಯಾವ ರೀತಿ ಅಂತಂದ್ರೆ 5 mL/L 5 mL 1 liter ಗೆ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಸೊ ಇದೇನು ನಮಗೆ ಈ ಒಂದು ಬಾಧೆ ಕಂಡು ಬರುತ್ತೆ ಈ ಬಾಧೆನ ನಾವು ನಿವಾರಣೆ ಮಾಡಬಹುದಾಗಿದೆ. ಸೊ ಈ ರೀತಿಯಾಗಿ ಆಮೇಲಿಂದ ಇದನ್ನು ಸಿಂಪಡಣೆ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಸಿಂಪಡಣೆ ಮಾಡುವಾಗಲೂ ಕೂಡ ಇದನ್ನ ಇತರೆ ಒಂದು ರೋಗನಾಶಕ ಅಥವಾ ಕೀಟನಾಶಕದ ಜೊತೆಗೆ ರಾಸಾಯನಿಕ ಕೀಟನಾಶಕದ ಜೊತೆಗೆ ಮಿಶ್ರಣ ಮಾಡಬಾರದು. ಆಮೇಲಿಂದ ಇದು ಯಾವಾಗ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಕೆಲಸವನ್ನ ಒಂದು ಮಾಡ್ತವೆ ಅಂತಂದ್ರೆ, ವಾತಾವರಣ ಒಂದು ತಂಪಾಗಿದ್ದು ಮತ್ತೆ ಬಿಸಿಲಿನ ಒಂದು ಟೆಂಪರೇಚರ್ ಏನೈತೆ ಟೆಂಪರೇಚರ್ ಕಡಿಮೆ ಆಗಿದ್ದು ತುಂತುರು ಮಳೆ ಬೀಳುವಂತ ಸಂದರ್ಭದಲ್ಲಿ ಮತ್ತೆ ಈ ಬೆಳಗಿನ ಜಾವನ ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಬಹಳ ಚೆನ್ನಾಗಿ ಈ ಒಂದು ಬೆವೇರಿಯ ಬೆಸಿಯಾನ ಅಂತಕ್ಕಂಥದ್ದು ಕೂಡ ವರ್ಕ್ ಆಗುತ್ತೆ. ಸೊ ಅದು ಒಂದು ರೀತಿಯಾಗಿ ಆದಂತದ್ದು. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂತಹ ಒಂದು ಶಿಲೀಂಧ್ರ ನಾಶಕ ಅಂತಂದ್ರೆ ಒಟ್ಟಿ ಸಿಲೆಮ್ ಲೆಕ್ಕಾನೆ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದು ರಸ ಇರ್ತಕ್ಕಂಥ ಹುಳುಗಳಿಗೆ. ಸೊ ನಿಮಗೆ ಸಸ್ಯ ಏನು ಆಗಿರ್ಬೋದು, ಈ ಎಫಿಡ್ಸ್ ಅಂತ ಕರಿತೀವಿ ಈ ಸಸ್ಯ ಏನುಗಳಿಗೆ ಆಗಿರ್ಬೋದು, ವೈಟ್ ಫ್ಲೈಸ್ ಬಿಳಿ ನೋಣ ಆಗಿರ್ಬೋದು, ಸೊ ಆಮೇಲೆ ಲೀಫ್ ಆಪರ್ಸ್ ಅಂದ್ರೆ ಏನು ಈ ಒಂದು ಜಿಗಿ ಹುಳು ಅಂತ ಕರಿತೀವಿ. ಸೊ ಈ ರೀತಿ ರಸ ಇರತಕ್ಕಂತಹ ಹುಳುಗಳಿಗೆ ಈ ಒಟ್ಟಿ ಸಿಲೆಮ್ ಲೆಕ್ಕಾನೆ ಅಂತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ. ಬೆವೇರಿಯ ಬಸಿಯಾನನ್ನ ನಮ್ಮ ಇತ್ತೀಚಿನ ದಿನಗಳಲ್ಲಿ ಥ್ರಿಪ್ಸ್ ಏನು ಒಂದು ಥ್ರಿಪ್ಸ್ ಅಂತಕ್ಕಂತಹ ಕೀಟ ಇದೆ, ಸ್ಪೆಷಲಿ ಈ ಚಿಲ್ಲಿಲಿ ಈ ಮೆಣಸಿನಕಾಯಿಯಲ್ಲಿ ಈ ಮುರುಡಾ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಮುಟುರು ರೋಗ ಅಂತಂದು ರೈತರು ಆಡು ಭಾಷೆಯಲ್ಲಿ ಕರೀತಾರೆ. ಸೊ ಇದರ ನಿರ್ವಹಣೆಗೆ ಬೆವೇರಿಯ ಬೆಸಿಯನ್ನು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡತಕ್ಕಂಥದ್ದು ಸಂಶೋಧನೆ ಮುಖಾಂತರ ದೃಢಪಟ್ಟಿದೆ. ಸೊ ಹಂಗಾಗಿ ಬೆವೇರಿಯ ಬೆಸಿಯನ್ನು ಕೂಡ ನಾವು ಈ ಒಂದು ಥ್ರಿಪ್ಸ್ ನ ನಿರ್ವಹಣೆಗೆ ಮೆಣಸಿನ ಗಿಡದಲ್ಲಿ ನಾವು 5 ml ಪರ್ ಲೀಟರ್ ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದದ್ದೇನಪ್ಪ ಅಂತಂದ್ರೆ ಈ ಮೆಕ್ಕೆಜೋಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಸೈನಿಕ ಹುಳು, ಫಾಲ್ ಆರ್ಮಿ ವಾರ್ ಮತ್ತೀವಿ. ಪ್ರತಿಯೊಬ್ಬರು ರೈತರಿಗೂ ಕೂಡ ಈಗ ಆಲ್ರೆಡಿ ತಲೆ ಬಂದಿರತಕ್ಕಂಥದ್ದು, ನಾವು ಒಂದು ಮೆಕ್ಕೆಜೋಳ ಬೆಳಿಬೇಕು ಅಂದ್ರೆ 2-3 ಸಿಂಪಡಣೆ ಇಲ್ಲದೆ ನಾವು ಬೆಳೆಯನ್ನ ಬೆಳೆಯಲಿಕ್ಕಾಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ತಲುಪಿದೆ. ಆದ್ರೆ ನಾವು ಪ್ರಾಕ್ಟಿಕಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಕೆಲವೊಂದು ಕಡೆ ಈ ನ್ಯೂಮೋರಿಯಾ ರಿಲೆ ಅಂತಂದು ಒಂದು ಜೈವಿಕ ಒಂದು ಶಿಲೀಂಧ್ರ ನಾಶಕ ಬರುತ್ತೆ. ಸೊ ಈ ನ್ಯೂಮೋರಿಯಾ ರಿಲೆನ ನಾವು 10 g ಪರ್ ಲೀಟರ್ ಗೆ ನಾವು ಮಿಶ್ರಣ ಮಾಡಿ ಮೊದಲೇ ವೆರಿ ನಾವು ಬಿತ್ತಿದ ಒಂದು 8-10 ದಿನದಲ್ಲಿ ಒಂದು ಸಿಂಪಡಣೆಯನ್ನು ಕೊಟ್ಟು ಬಿಟ್ರೆ ತನ್ನಿಂಗ್ ತಾನೇ ಅದು. ಈಗ ಇದ್ರದ್ದು ಬ್ಯೂಟಿ ಆಫ್ ಈ ಬಯೋಪೆಸ್ಟಿಸೈಡ್ಸ್ ಇನ್ನೊಂದೇನ ಅಂತಂದ್ರೆ, ಒಂದು ಲಾರ್ವಾ ಕೆಡಾವರ್ಸ್ ಅಂತ ಕರಿತೀವಿ, ಒಂದು ಹುಳ ಏನಾದ್ರೂ ಈ ಫಂಗಸ್ ಇಂದ ಸಾಯ್ತು ಅಂತಂದ್ರೆ ನ್ಯಾಚುರಲಿ ಅದರಿಂದ ಏನು ಸ್ಪೋರ್ಸ್ ಬರುತ್ತೆ, ಆ ಸ್ಪೋರ್ಸ್ ವಾತಾವರಣ ಗಾಳಿ ಮುಖಾಂತರನೇ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗುತ್ತೆ, ಅಂದ್ರೆ ನ್ಯಾಚುರಲ್ ಸ್ಪ್ರೆಡಿಂಗ್ ಆಫ್ ದೀಸ್ ಪೆಥೋಜನ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ರಾಸಾಯನಿಕ ಕೀಟನಾಶಕದಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಈ ಒಂದು ಗಿಡಕ್ಕೆ ನೀವು ರಾಸಾಯನಿಕ ಸ್ಪ್ರೇ ಮಾಡಿದ್ರೆ ಅದು ಉಳಿದಿದ್ದಕ್ಕೆಲ್ಲ ಹಬ್ಬುತ್ತೆ ಅನ್ನೋದು ಆಗೋದಿಲ್ಲ. ಆದ್ರೆ ಈ ಜೈವಿಕ ಕೀಟನಾಶಕಗಳಲ್ಲಿ ಇವೆಲ್ಲಾ ರೀತಿಯಾದಂತಹ ಅಡ್ವಾಂಟೇಜ್ ಗಳು ಇದಾವೆ. ಸೊ ಈ ನ್ಯೂಮೋರಿಯಾ ರಿಲೆ ಅಂತಕ್ಕಂಥದ್ದನ್ನ ನೀವು ಈ ಮೆಕ್ಕೆಜೋಳ ಹಾಕಿದ 10-12 ದಿವಸದಲ್ಲಿ ಒಂದು ಸಿಂಪಡಣೆ ಕೊಡೋದ್ರಿಂದ ಏನು ಈ ಸೈನಿಕ ಹುಳ ಇದೆ, ಸೊ ಅದನ್ನ ಬಹಳ ಎಫೆಕ್ಟಿವ್ ಆಗಿ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ರಾಸಾಯನಿಕಗಳನ್ನ ನಮಗೆ ಲಾಸ್ಟ್ ಆಪ್ಷನ್ ಅಂತ ಇಟ್ಕೊಂಡಲ್ಲಿ ರೈತರು ಖಂಡಿತವಾಗಿಯೂ ಈಗ ಒಂದ್ 2 ರೀತಿಯ ಅನುಕೂಲ. ಒಂದು, ಪರಿಸರ ಪೂರಕವಾಗಿ ಇರತಕ್ಕಂತಹ ಕ್ರಮಗಳನ್ನು ಅನುಸರಿಸಿದಲ್ಲಿ ಆಗುತ್ತೆ. ಇದಲ್ದಲೆ ರೈತರಿಗೆ ಗೊತ್ತಾಗದಂಗ ಇನ್ನೊಂದು ಲಾಭ ಎಲ್ಲಾಗುತ್ತೆ ಅಂದ್ರೆ ಇದಕ್ಕೆ ತಗಲುವಂತ ವೆಚ್ಚದಲ್ಲೂ ಕೂಡ ನಾವು ಕಡಿಮೆ ಮಾಡಬಹುದು ಖಂಡಿತ. ಈ ನಮಗೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ವಿಂಟಲ್ ನ ಮೆಕ್ಕೆಜೋಳದ ದರ ಪ್ರತಿ ವರ್ಷದಿಂದ ವರ್ಷಕ್ಕೆ ರೈಸ್ ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ರೈತರಿಗೆ ತಲುಪತಕ್ಕಂತ ಅಮೌಂಟ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಇದೆ. ಸೊ ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಅವ್ರದ್ದು ಇಂಟರ್ವೆನ್ಷನ್ಸ್ ಅಂದ್ರೆ ಕೆಮಿಕಲ್ ನ ಯಥೇಚ್ಛವಾಗಿ ಬಳಸೋದ್ರ ಕಾರಣದಿಂದ ಆಮೇಲೆ ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸೋದ್ರಿಂದ ಸೊ ಅವ್ರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಜೈವಿಕ ರೂಪದಲ್ಲಿ ನಾವು ಈ ಒಂದು ಕೀಟನಾಶಕಗಳನ್ನ ನಾವು ನಿರ್ವಹಣೆ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಕೂಡ ನಮ್ಮ ಪ್ಯಾಕೆಟ್ ಇಂದ ಏನು ದುಡ್ಡು ಹಾಕ್ತೀವಿ ಈ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ. ಸೊ ಅದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಸೊ ಹಂಗಾಗಿ ರೈತ ಬಾಂಧವರಲ್ಲಿ ನಂದು ಒಂದು ಮನವಿ ಏನಂತಂದ್ರೆ, ಮೊದಲನೇದಾಗಿ ಈ ಜೈವಿಕ ಒಂದು ಕ್ರಮಗಳನ್ನು ಅನುಸರಿಸಿ. ಇದು ಆಗೋದಿಲ್ಲ, ನೀವು ಇದು ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಏನಾದ್ರೂ ಒಂದು ಸಂದರ್ಭದಲ್ಲಿ ತಿಳಿದು ಬಂದಲ್ಲಿ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಅದಕ್ಕೆ ಪರ್ಯಾಯ ಇರತಕ್ಕಂತಹ ಕೀಟನಾಶಕಗಳನ್ನ ಬಳಸಬಹುದು. ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ, ಅದೇನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಇರತಕ್ಕಂತಹ ಕೀಟನಾಶಕವನ್ನ ಉಪಯೋಗ ಮಾಡಬಹುದು. ಆದ್ರೆ ಅದೆಲ್ಲಕ್ಕಿಂತ ಮುಂಚೆಯಾಗಿ ಈ ರೀತಿಯಾಗ್ಲೂ ಕೂಡ ಕೆಲವೊಂದು ಅನುಭವ ಇದಾವೆ ಅನ್ನೋದು ಗೊತ್ತಿರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಈಗ ನೀವು ಹೇಳಿದ್ದು ಎರಡು ಪರಿಸರ ಪೂರಕ ಒಂದು ತಂತ್ರಜ್ಞಾನ ಈ ಕೀಟ ಮತ್ತು ಇನ್ನು ಒಂದು ಹೆಚ್ಚಿನ ಒಂದು ಹೇಳುವುದಾದರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಮುಂದುವರೆದಂತ ಒಂದು ತಾಂತ್ರಿಕತೆ ಇದರಲ್ಲಿ ಇನ್ನು ಯಾವ ಒಂದು ಇವು ತಂತ್ರಜ್ಞಾನಗಳು ಬಂದಿದೆ ಸರ್? ಖಂಡಿತವಾಗ್ಲು ಕೂಡ ಇದು ಕೂಡ ಒಂದು ಉತ್ತಮವಾದ ಪ್ರಶ್ನೆ ಸರ್. ಈಗ ನಾವು ಇಲ್ಲಿವರೆಗೆ ಏನು ಮಾಹಿತಿ ಕೊಟ್ವಿ, ಸೊ ಇದು ನಮಗೆ ರುಟೀನ್ ಆಗಿ ಇದು ಏನು ನಿನ್ನೆ ಮೊನ್ನೆದಲ್ಲ, ಬಹಳ ವರ್ಷದಿಂದಲೂ ಕೂಡ ಇವು ಜೈವಿಕ ಕೀಟನಾಶಕ ಅಂತಕ್ಕಂಥದ್ದು ರೂಢಿಯಲ್ಲಿದೆ. ಆದ್ರೆ ಅದನ್ನ ರೈತರು ಅಳವಡಿಸಿಕೊಂತ ಪ್ರಮಾಣ ಅಷ್ಟು ಆಗಿ ಇಲ್ಲ. ಸೊ ಹಂಗಾಗಿ ರೀಸೆಂಟ್ ಆಗಿ ಇರ್ತಕ್ಕಂತಹ ಒಂದು ತಂತ್ರಜ್ಞಾನಗಳಲ್ಲಿ ಇದು ಕೂಡ ಇತ್ತೀಚಿನ ದಿನ ಅಂದ್ರೆ ಇದೇನು ಫುಲ್ ಹೊಸದೇನಲ್ಲ. ಆದ್ರೆ ಹಂಗೆ ಒಂದು ಮಾತಾಡೋದಾದ್ರೆ ಈ ಜೈವಿಕ ಕೀಟನಾಶಕ ಬಿಟ್ಟು ಬೇರೆ ಒಂದು ಪರ್ಯಾಯ ಮಾರ್ಗಗಳು ಏನು ನಮಗೆ ಮತ್ತೆ ಕೀಟಗಳನ್ನ ನಿರ್ವಹಣೆ ಮಾಡೋದಿಲ್ಲ ಅಂದ್ರೆ, ಮೊದಲನೇದಾಗಿ ಬರ್ತಕ್ಕಂಥದ್ದು ಫಿರಮೋನ್ ಟ್ರಾಪ್ಸ್, ಈ ಮೋಹಕ ಬಲೆ ಅಂತಂದು ಕರಿತೀವಿ. ಸೊ ಈ ಮೋಹಕ ಬಲೆನೂ ಕೂಡ ಮೆಜಾರಿಟಿ ಆಫ್ ಎಲ್ಲಿ ನಮಗೆ ಈ ಲೆಪಿಡಾಪ್ಟರ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಅಂದ್ರೆ ಈ ಲೆಪಿಡಾಪ್ಟರ್ ಗ್ರೂಪ್ ಗುಂಪಿಗೆ ಸೇರಿರ್ತಕ್ಕಂತಹ ಒಂದು ಏನು ಕಾಯ್ಕೊರಕ ಆಗಿರ್ಬೋದು, ಎಲೆ ತಿಂತಕ್ಕಂಥ ಹುಳ ಆಗಿರ್ಬೋದು, ಸೊ ಆಮೇಲಿಂದ ಹಣ್ಣು ಕೊರಕ ಹುಳು ಆಗಿರ್ಬೋದು, ಸೊ ಇಂಥವನ್ನ ಮ್ಯಾನೇಜ್ ಮಾಡಕ್ಕೆ ಈ ಮೋಹಕ ಬಲಗಳು ಲಿಂಗಾರ್ಷಕ ಸೆಕ್ಸ್ ಫೆರಮೋನ್ ಟ್ರಾಪ್ಸ್ ಅಂತ ನಮಗೆ ಕರಿತೀವಿ. ಸೊ ಈ ಲಿಂಗಾರ್ಷಕ ಮೋಹಕ ಬಲಗಳು ಕೂಡ ಇದಾವೆ. ನಮಗೆ ಉದಾಹರಣೆಗಳಂದ್ರೆ ನಿಮಗೆ ನಮಗೆ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂತಹ ಸೈನಿಕ ಉಳುಗೆ ಕೂಡ ನಮಗೆ ಅದು ಮೋಹಕ ಬಲ ಇದೆ. ಸೊ ಅದನ್ನ ಈ ಮೋಹಕ ಬಲ ಏನತಕ್ಕಂಥದ್ದು ಒಂದು ರೀತಿಯಲ್ಲಿ ಕನ್ನಡಿ ಇದ್ದಂಗೆ. ಸೊ ಅದು ಎರಡು ರೀತಿಯಲ್ಲಿ ಉಪಯೋಗ ಮಾಡುತ್ತೆ. ಒಂದೇನೆಂದ್ರೆ ನಿಮ್ಮ ಹೊಲದಲ್ಲಿ ನೀವು ಈಗ ಸೈನಿಕ ಹುಳು ಇದೆಯಲ್ಲೋ ಅಂತ ಟೆಸ್ಟ್ ಮಾಡಿದ ಯಾವ ರೀತಿ ಅಂತಂದ್ರೆ, ನೀವು ಫಿರಮೋನ್ ಟ್ರಾಪ್ಸ್ ಒಂದು ಹೊಲಕ್ಕೆ ಒಂದು ಎಕರೆಗೆ ಒಂದು 5-6 ಫಿರಮೋನ್ ಟ್ರಾಪ್ಸ್ ನ ನೀವು ಎಕರೆಗೆ ಹಾಕಿ ನೀವು ಒಂದ್ ದಿವಸ ಆದ್ಮೇಲೆ ಹೋಗಿ ಆ ಟ್ರಾಪ್ಸ್ ಅಲ್ಲಿ ನೋಡಿದ್ರೆ ಅವು ಅಟ್ರಾಕ್ಟ್ ಆಗಿ ಬಿದ್ದಿದ್ರೆ ಮಾತ್ರ ನಮ್ಮ ಹೊಲದಲ್ಲಿ ಹುಳ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ ರೈತರು ಯಾವ ರೀತಿ ರೂಢಿ ಇದೆ ಅಂತಂದ್ರೆ, ಪಕ್ಕದ ಹೊಲದವರು ಸ್ಪ್ರೇ ಮಾಡಿದ್ರು ಅಂದ್ರೆ ನಾವು ಸ್ಪ್ರೇ ಮಾಡ್ಬೇಕು, ಅಥವಾ ಎಲ್ಲೋ ಒಂದೇನೋ ಹಾಕಿ ಲಾಸ್ಟ್ ವರ್ಷ ಬಂದಿತ್ತು ಅಂದ್ರೆ ಈ ವರ್ಷ ಬರುತ್ತೆ ಅಂತ ಸ್ಪ್ರೇ ಮಾಡ್ತಕ್ಕಂಥದ್ದು. ಅದಕ್ಕೆ ಕ್ಯಾಲೆಂಡರ್ ಬೇಸ್ಡ್ ಆಫ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಬಿತ್ತಿದ ಹತ್ತಿಸಿಕೆ ಸ್ಪ್ರೇ ಮಾಡ್ಬೇಕು ಅಂದ್ರೆ ಮಾಡ್ತಾರಷ್ಟೇ ರುಟೀನ್ ಆಗಿ, ಅದು ಇದ್ರೂ ಮಾಡ್ತಾರೆ ಇದ್ರೆ ಇಲ್ದಿರು ಮಾಡ್ತಾರೆ. ಸೊ ಬಟ್ ಇದಕ್ಕೆಲ್ಲ ಒಂದು ನಮಗೆ ಕನ್ನಡಿ ಬೇಕಂದ್ರೆ ಐತ ಇಲ್ಲ ಅಂತಂದು ಅವ್ರು ಇಡೀ ಹೊಲ ತುಂಬ ನೋಡ್ಕೊಂಡು ಬರೋದಿಲ್ಲ. ಆದ್ರೆ ಈ ಫಿರಮೋನ್ ಟ್ರಾಪ್ಸ್ ಹಾಕೋದ್ರಿಂದ ಆ ಟ್ರಾಪ್ಸ್ ಏನಿದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರೆ ಅದಕ್ಕೆ ಏನು ಹುಳುಗಳು ಇರ್ತವೆ, ಆ ಪತಂಗಗಳು, ಆ ಪತಂಗಗಳು ಇದಕ್ಕೆ ಆಕರ್ಷಿತಗೊಂಡು ಆ ಒಂದು ಟ್ರಾಪ್ ಅಲ್ಲಿ ಬಿದ್ದಿರುತ್ತೆ. ಸೊ ಬಿದ್ದಿರೋ ಪ್ರಮಾಣ ನೋಡ್ಕೊಂಡ್ಬಿಟ್ಟು ನಮಗೆ ಒಂದೇ ಬಿದ್ದಿತ್ತು ಅಂತಂದ್ರೆ ಇಟ್ಸ್ ನಾರ್ಮಲ್, ಅದಕ್ಕೆ ಇಟಿ ಲೆವೆಲ್ ಅಂತ ಗೊತ್ತಿದೆ, ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಅದ್ರ ಒಳಗಿತ್ತು ಅಂದ್ರೆ ಯಾವುದೇ ರೀತಿಯ ಸಿಂಪರಣೆ ಅಂತ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟಿಯಲ್ಲಿ ದಾಟಿದಾದ್ಮೇಲೆ ನಮಗೆ ಸಿಂಪರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಒಂದೇ ಬಿದ್ದಿತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಸಿಂಪರಣೆ ಮಾಡೋದು ಬೇಡ. ಅಥವಾ ಜಾಸ್ತಿ ಬಿದ್ದಿದ್ವು ಒಂದೊಂದು ಟ್ರಾಪ್ ಅಲ್ಲಿ 15-20 ಮೇಲೆ ಬಿದ್ದಿದ್ವು ಅಂತಂದ್ರೆ, ಸೊ ಅವಾಗ ಸಿಂಪರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಸೊ ಈ ರೀತಿಯಾಗಿ ಈ ನಮಗೆ ಈ ಲಿಂಗಾರ್ಷಕ ಬಲೆಗಳು ಅಂತಕ್ಕಂಥದ್ದು ಮೋಸ್ಟ್ ಆಫ್ ನಾನು ಹೇಳಿರಂಗೆ ಈ ಲೆಪ್ಟಾಪ್ರಿನ್ ಸೆಕ್ಸ್ಗೆ ಎಲ್ಲಕ್ಕೂ ಕೂಡ ಇದೆ. ಅದೇ ರೀತಿಯಲ್ಲಿ ಮಾವಿನಲ್ಲಿ ಹಣ್ಣಿನ ಒಂದು ನೊಣ ಬರುತ್ತೆ ಫ್ರೂಟ್ ಫ್ಲೈ, ಸೊ ಅದಕ್ಕೆ ಫ್ರೂಟ್ ಫ್ಲೈ ಟ್ರಾಪ್ ಅಂತ ಇದೆ. ಸೊ ಅದೇ ರೀತಿಯಾಗಿ ಬೇರೆ ಈಗ ನಮಗೆ ರೈನೋಸಾರ್ಸ್ ಬಿಟ್ಲಿದೆ, ತೆಂಗಲ್ಲೇ ಮಾತಾಡೋದಾದ್ರೆ ರೈನೋಸಾರ್ಸ್ ದುಂಬಿ ಅಂತ ಬರುತ್ತೆ, ಈ ಸುಳಿಯನ್ನ ಒಂದು ಕೊರೆ ಅಂತಕ್ಕಂಥದ್ದು. ಅದೇ ರೀತಿ ರೆಡ್ ಪಾಮ್ ವ್ಯೂಲ್ ಅಂತ ಬರುತ್ತೆ, ಕೆಂಪು ಮೂತಿ ಹುಳ ಅಂತಂದು. ಸೊ ಇವಕ್ಕೆಲ್ಲವಕ್ಕೂ ಕೂಡ ಲಿಂಗಾರ್ಷಕ ಬಲೆಗಳು ಇದಾವೆ. ಸೊ ಅದಕ್ಕೆ ರೈತ ಬಾಂಧವರು ತಾವು ಕೆಮಿಕಲ್ ಅನ್ನ ಸಿಂಪರಣೆ ಮಾಡೋದಕ್ಕಿಂತ ಮುನ್ನ ಸ್ವಲ್ಪ ಒಂದು ಒಂದು ಇದ್ರ ಬಗ್ಗೆ ಒಂದು ಗೊತ್ತಿರತಕ್ಕಂತಹ ಕೆಲವರು ನುರಿತ ತಜ್ಞರನ್ನ ಭೇಟಿ ಮಾಡಿ ಕೆಮಿಕಲ್ ಅಲ್ಲದೆ ಬೇರೆ ಯಾವ ರೀತಿ ಮಾರ್ಗಗಳಿದಾವೆ ಅಂತಂದು ತಾವೇನು ಒಂದು ಬೆಳೆಯನ್ನ ಬೆಳೆದಿರ್ತೀರಿ ಅದಕ್ಕೆ ತಿಳ್ಕೊಂಡು ಅವುಗಳನ್ನು ಅನುಸರಿಸೋದು ಇಲ್ಲಿ ಬಹಳವಾದಂತಹ ಒಂದು ಉತ್ತಮವಾದಂತಹ ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಇನ್ನೂ ಉಳಿದಂತಹ ಒಂದು ತಂತ್ರಜ್ಞಾನಗಳು ಯಾವುವು ಅಂತಂದ್ರೆ, ಈ ನೀಲಿ ಬಲೆ ಮತ್ತೆ ಹಳದಿ ಅಂಟು ಬಲೆ ಅಂತಿದೆ, ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಮತ್ತೆ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಅಂತಂದು. ಸೊ ಇವು ಕೂಡ ಅಷ್ಟೇ, ಈ ಒಂದು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಈ ಹಳದಿ ಅಂಟು ಬಲೆಗಳನ್ನು ಉಪಯೋಗಿಸ್ತಕ್ಕಂಥದ್ದು ಎಲ್ಲಿ, ಈ ವೈಟ್ ಫ್ಲೈಸ್ ಈ ಏನು ಬಿಳಿ ನೊಣ ಅಂತ ಏನ್ ಕರಿತೀವಿ, ಸೊ ಬಿಳಿ ನೊಣದ ಪಾಪ್ಯುಲೇಷನ್ ಆಗಿರ್ಬೋದು, ಲೀಫ್ ಆಪರ್ಸ್ ಆಗಿರ್ಬೋದು, ಜಿಗಿ ಹುಳು ಅಂತ ಏನ್ ಕರಿತೀವಿ, ಅಫಿಡ್ಸ್ ಆಗಿರ್ಬೋದು. ಸೊ ಈ ರೀತಿ ಮೆಜಾರಿಟಿ ಆಫ್ ಏನು ರಸ ಇರತಕ್ಕಂತಹ ಹುಳುಗಳು ಏನದವೆ, ಸೊ ಅವುಗಳ ಒಂದು ಮಾನಿಟರ್ ಮತ್ತೆ ಮಾಸ್ ಟ್ರಾಪಿಂಗ್, ಒಂದು ಇದವ ಇಲ್ಲ ಅಂತ ಗೊತ್ತಾಗಕ್ಕೆ, ಇನ್ನೊಂದು ಅವುಗಳನ್ನು ಸಾಮೂಹಿಕವಾಗಿ ಆಕರ್ಷಿತಗೊಳಿಸಕ್ಕೆ ಇವುಗಳನ್ನು ನಾವು ಉಪಯೋಗ ಮಾಡಬಹುದು. ಈ ಮಾನಿಟರಿಂಗ್ ಪರ್ಪಸ್ ಆದ್ರೆ ನಾವು ಒಂದು ಎಕರೆಗೆ ಒಂದು 8-10 ಈ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ನ ಉಪಯೋಗ ಮಾಡಬಹುದು. ಇದನ್ನ ಎಲ್ಲಾ ಬೆಳೆಗಳಲ್ಲೂ ಕೂಡ ಈ ಒಂದು ಹುಳುಗಳು ಎಲ್ಲೆಲ್ಲಿ ಕಂಡು ಬರ್ತವೆ, ಹತ್ತಿ ಆಗಿರ್ಬೋದು, ನಮಗೆ ಬೇರೆ ತರಕಾರಿ ಬೆಳೆಗಳಲ್ಲಾಗಿರ್ಬೋದು, ಇಂತಹ ಎಲ್ಲಾ ಬೆಳೆಗಳಲ್ಲೂ ಕೂಡ ರಸ ಇರತಕ್ಕಂಥ ಹುಳುಗಳನ್ನ ಒಂದು ಸಮಗ್ರವಾಗಿ ಹತೋಟಿ ಮಾಡಲು ಈ ಎಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಹಳದಿ ಅಂಟು ಬಲೆ ಅಂತಕ್ಕಂಥದ್ದು ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಈ ನೀಲಿ ಅಂಟು ಬಲೆ ಅಂತಿದೆ, ಈ ನೀಲಿ ಅಂಟು ಬಲೆನ ನಾವು ಥ್ರಿಪ್ಸ್ ಸ್ಪೆಷಲಿ ಇಲ್ಲಿವರೆಗೆ ನಾವು ಆಗ್ಲೇ ಥ್ರಿಪ್ಸ್ ಬಗ್ಗೆ ಮಾತಾಡಿದ್ವಿ. ಈ ಥ್ರಿಪ್ಸ್ ಅಂತಹ ಕೀಟ ಏನಿದೆ, ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ನೀಲಿ ಅಂಟು ಬಲೆನ ಹಾಕಿದ್ರೆ ಅದು ಅಲ್ಲಿ ಬಂದು ಆಕರ್ಷಿತಗೊಂಡು ಅಂಟು ಬಲೆಗೆ ಅಂಟಿಕೊಳ್ಳುತ್ತೆ. ಸೊ ಒನ್ ಟೈಮ್ ಅಲ್ಲಿ ಅಂಟಿಕೊಂತಂದ್ರೆ ಮತ್ತೆ ಅದು ಹೋಗಕ್ಕೆ ಆಗೋದಿಲ್ಲ. ಸೊ ಎಲ್ಲಾ ಬೆಳೆಗಳಿಗೆ ಅನ್ವಯಿಸುತ್ತಾ? ನಮ್ಗೆ ಹೇಳಿ ಕೇಳ್ತಾ ಈಗ ವಾಣಿಜ್ಯವಾಗಿ ನಮ್ಮ ಅಡಿಕೆ ಬೆಳೆ, ತೆಂಗು, ಆಮೇಲೆ ಈಗ ತರಕಾರಿ ಬೆಳೆಗಳಲ್ಲಿ, ಏಕದಳ ಧಾನ್ಯ ಬೆಳೆಗಳಲ್ಲಿ, ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೇಗೆ ಸರ್ ಇದು? ಖಂಡಿತವಾಗ್ಲೂ ಕೂಡ ಇದನ್ನ ನಾವು ಎಲ್ಲಾ ಬೆಳೆಗಳಲ್ಲೂ ಕೂಡ ಏನು ಈ ಸ್ಪೆಸಿಫಿಕ್ ಒಂದು ಕೀಟಗಳು ಏನಿದಾವೆ ಆ ಸ್ಪೆಸಿಫಿಕ್ ಕೀಟಗಳಿಗೆ ಸ್ಪೆಸಿಫಿಕ್ ಆದಂತಹ ಒಂದು ಅಂಟು ಬೆಳೆಗಳು ಬರ್ತವೆ. ಸೊ ಅಂತದನ್ನ ಆ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ಅಥವಾ ಹೇಳಿದಂಗೆ ಮೆಜಾರಿಟಿ ಆಫ್ ಎಲ್ಲಾ ಬೆಳೆಗಳಲ್ಲೂ ಕೂಡ ನಾವು ಇದನ್ನ ರಸ ಇರತಕ್ಕಂಥ ಹುಳುಗಳನ್ನ ನಿರ್ವಹಣೆ ಮಾಡಲು ಇದು ಅನುಕೂಲ ಮಾಡಿಕೊಡುತ್ತೆ. ಈಗ ಉದಾಹರಣೆಗೆ ನಾವು ಈಗ ಕೆಲವೊಂದಿನ ತರಕಾರಿ ಬೆಳೆಗಳಂತ ಹೇಳಿದ್ರೆ ತರಕಾರಿ ಬೆಳೆಗಳಲ್ಲಿ ರೈತರು ಆಲ್ಮೋಸ್ಟ್ ಅದೊಂದು ಅವೇರ್ನೆಸ್ ಬಂದಿದೆ, ಒಂದು ಅರಿವು ಇದೆ, ತರಕಾರಿ ಬೆಳೆಗಳಲ್ಲಿ ಮಾತ್ರ ಉಪಯೋಗ ಮಾಡ್ತಾರೆ, ಬಟ್ ಬೇರೆ ಬೆಳೆಗಳಲ್ಲಿ ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಬೇರೆ ಬೆಳೆಗಳಲ್ಲೂ ಕೂಡ ಇದನ್ನ ಉಪಯೋಗ ಮಾಡಕ್ಕೆ ಅನೇಕ ಹೇರಳವಾದಂತಹ ಅವಕಾಶಗಳಿದಾವೆ. ಸೊ ಇದನ್ನ ನಾನು ಹೇಳಿದಿರಂಗ ರೀತಿಯಲ್ಲಿ ನೀವು ಎಕರೆಗೆ ಒಂದು 6-8 ಹಾಕೊಂಡು ನಮ್ಮ ಹೊಲದಲ್ಲಿ ಯಾವ ಹುಳ ಇದೋ ಇಲ್ಲೋ ಅಂತಂದು ತಾವು ಗೊತ್ತು ಮಾಡ್ಕೊಳ್ಳೋಕೂ ಕೂಡ ಇದು ಬಹಳ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಏನು ಈಗ ಫಿರಮೋನ್ ಟ್ರಾಪ್ಸ್ ಅಂತ ಹೇಳಿದ್ರಿ, ಹಳದಿ ಬಣ್ಣದ್ದು ಮತ್ತೆ ಬ್ಲೂ ಅಂದ್ರೆ ಸ್ಟಿಕ್ಕಿ ಟ್ರಾಪ್ಸ್, ಇದು ಬೆಳೆಗಳ ಒಂದು ಆಧಾರದ ಮೇಲೆ ಮಾಡಿರ್ತಾರೋ ಅಥವಾ ಹುಳುಗಳ ಒಂದು ನಿಯಂತ್ರಣದ ಒಂದು ಆಧಾರ ಇಟ್ಕೊಂಡ್ ಬಿಟ್ಟು ಈ ತರದ್ದು ಮಾಡಿದ್ದಾರೆ ಸರ್? ಒಳ್ಳೆ ಪ್ರಶ್ನೆ ಸರ್. ಸೊ ಇದೇನು ನೀವು ಕೇಳಿದ್ರಿ, ಇದು ಪ್ರಮುಖವಾಗಿ ಹುಳುಗಳಿಗೆ ಸಂಬಂಧಪಟ್ಟಂತದ್ದು. ಈಗ ನಾವು ಹಳದಿ ಅಂಟು ಬಲೆ ಅಂತಂದ್ರೆ, ಸೊ ನೀವು ಯಾವ್ಯಾವ ಒಂದು ಬೆಳೆಗಳಲ್ಲಿ ಈ ಒಂದು ಬಿಳಿ ನೊಣದ ಸಮಸ್ಯೆ ಇದೆ, ಸೊ ಎಲ್ಲಾ ಅಂದ್ರೆ ಯಾವ ಹುಳ ಏನಿದೆ ಸೊ ಅದಕ್ಕೆ ತಕ್ಕನಾಗೆ ಮಾಡಿರ್ತಕ್ಕಂಥದ್ದು. ಇನ್ನು ಒಂದು ಏನಪ್ಪಾ ಅಂದ್ರೆ ಒಂದು ಪ್ರಮುಖವಾದಂತಹ ಒಂದು ಉಪಯೋಗ ಏನಪ್ಪಾ ಅಂದ್ರೆ ಈ ಒಂದು ಈ ಲಿಂಗಾರ್ಷಕ ಬಲೆ ಬಗ್ಗೆ ನಾವು ಮಾತಾಡೋದಾದ್ರೆ ದೇ ಆರ್ ವೆರಿ ಸ್ಪೆಸಿಫಿಕ್. ಯಾವ ಒಂದು ಚಿಟ್ಟೆಯ ಒಂದು ಲೂರ್ ಅನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರ್ತೀವಿ ಅದೇ ರೀತಿಯಾದಂತಹ ಒಂದು ಆ ಜಾತಿಯ ಪತಂಗ ಒಂದು ಮಾತ್ರ ಅಲ್ಲಿ ಬೀಳುತ್ತೆ. ಸೊ ಹಿಂಗಾಗಿ ಬೇರೆ ಹುಳುಗಳು ನ್ಯಾಚುರಲ್ ಎನಿಮೀಸ್. ಈಗ ಉದಾಹರಣೆಗೆ ನಾವು ರೈನೋಸಾಸ್ ಬಿಟ್ಲು ಟ್ರಾಪ್ಸ್ ಹಾಕಿದ್ವಿ ಅಂತಂದ್ರೆ ಅಲ್ಲಿಗೆ ಬೇರೆ ಯಾವುದೋ ಹುಳ ಬಂದು ಬೀಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಈ ಒಂದು ಸಿಸ್ಟಮ್ ಅಲ್ಲಿ ನಮಗೆ ಅನೇಕ ಪರೋಪಕಾರಿ ಜೀವಿಗಳು ಇದಾವೆ. ಸೊ ಅವನ್ನ ಅನವಶ್ಯಕವಾಗಿ ಕೊಲ್ತಕ್ಕಂಥದ್ದನ್ನ ನಾವು ಒಂದು ಒಳ್ಳೆ ರೀತಿಯಲ್ಲಿ ತಡೆಗಟ್ಟಬಹುದು. ಅದೇ ಕೆಮಿ ರಾಸಾಯನಿಕರಾದ್ರೆ ಸೆಲೆಕ್ಟಿವ್ಲಿ ವಿ ಕಾಂಟ್ ಸ್ಪ್ರೇ. ಅಂದ್ರೆ ನಾವು ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಾಕ್ಸಿನಲ್ಲಿ ಬೀಟ್ಲು ಯಾವ್ದೋ ಒಂದು ಪ್ರಿಡೇಟರ್ ಇದೆ ಅಂತಂದು ಪರಭಕ್ಷಕ ಕೀಟ ಇದೆ ಅದನ್ನ ಅಂತಂದು ಅದು ಬಿಟ್ಟು ಸ್ಪ್ರೇ ಮಾಡಕ್ಕಾಗೋದಿಲ್ಲ. ಸೊ ಅಲ್ಲಿ ಸಾಮೂಹಿಕವಾಗಿ ಎಲ್ಲವನ್ನೂ ಕೂಡ ಕೊಲ್ಲುವಂತ ಒಂದು ಕೆಲಸ ಆಗುತ್ತೆ. ಆದ್ರೆ ಈ ಲಿಂಗಾರ್ಷಕ ಬಲೆಗಳನ್ನು ಉಪಯೋಗ ಮಾಡೋದ್ರಿಂದ ಸೊ ಸ್ಪೆಸಿಫಿಕ್ ಆಗಿ ಯಾವ ಹುಳು ಹಾಕಿರ್ತೀವಿ ಆ ಹುಳು ಅಷ್ಟೇ ಅಟ್ರಾಕ್ಟ್ ಬಂದು ಸಾಯುತ್ತೆ. ಸೊ ಇದು ಒಂದು ಅತ್ಯಂತ ಒಂದು ಉಪಯೋಗಕಾರಿ ಈ ಲಿಂಗಾರ್ಷಕ ಬಲೆಗಳನ್ನ ಉಪಯೋಗ ಮಾಡೋದ್ರಿಂದ. ಸೊ ಇದಿಷ್ಟು ಕೀಟನಾಶಕಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈಗ ತರಳಬಾಳು ICAR ಕೃಷಿ ವಿಜ್ಞಾನ ಕೇಂದ್ರದಿಂದ ನೀವು ಏನಾದರೂ ತಂತ್ರಜ್ಞಾನಗಳನ್ನ ಅಂದ್ರೆ ಅಭಿವೃದ್ಧಿ ಪಡಿಸಿದ್ದೀರಾ ಸರ್, ಈಗ ನಿಮ್ಮ ಒಂದು ಸಂಶೋಧನೆ ಫಲವಾಗಿ ಇದರ ಬಗ್ಗೆ ಹೇಳ್ಬೋದಾ? ಈ ಒಂದು ಇದಕ್ಕೆ ಇನ್ನು ಮುಂದುವರೆದಂತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೊಸ ಟೆಕ್ನಾಲಜೀಸ್ನ ನಾವು ಯಾವುದು ಕೂಡ ಇನ್ವೆಂಟ್ ಮಾಡಿಲ್ಲ, ಅಂದ್ರೆ ಅದನ್ನೇ ರೀತಿಯಾಗಿ ಯಾವುದಕ್ಕೂ ಕೂಡ ಮಾಡಿಲ್ಲ. ಆದ್ರೆ ಇರ್ತಕ್ಕಂತಹ ಒಂದು ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯ ಮಾಡತಕ್ಕಂತಹ ಕೆಲಸ ಅದು ಸುದೀರ್ಘವಾಗಿ ಸಾಗ್ತಾ ಇದೆ. ಅದರಲ್ಲಿ ಏನು ನಾವು ಎಕೋ ಫ್ರೆಂಡ್ಲಿ ಮಾಲಿಕ್ಯೂಲ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಈ ಪರಿಸರಕ್ಕೆ ಪೂರಕವಾದಂತಹ ಒಂದು ತಂತ್ರಜ್ಞಾನಗಳನ್ನ ಪರಿಚಯಿಸುವಲ್ಲಿ ನಾವು ಎಲ್ಲಾ ಒಂದು ಪ್ರತಿ ವರ್ಷನೂ ಕೂಡ ಈ ಒಂದು ಕೆಲಸ ನಿರಂತರವಾಗಿ ಸಾಗ್ತಾ ಇರುತ್ತೆ. ಸೊ ಇದರಿಗೆ ಪೂರಕವಾಗಿ ರೋಗಗಳ ಬಗ್ಗೆ ರೋಗನಾಶಕಗಳ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಒಂದು ನಮ್ಮ PHC ಅಂತ ಇದೆ, ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅಂತ ಇದೆ. ಸೊ ಅಲ್ಲಿ ಟ್ರೈಕೋಡರ್ಮೋನ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಸದ್ಯದಲ್ಲಿ ಜೊತೆಗೆ ಸೋಡಮೋನಸ್ ಫ್ಲೋರೆಸೆನ್ಸ್ ಮತ್ತೆ ಟ್ರೈಕೋಡರ್ಮ RGNM ನ ನಾವು ಪ್ರೊಡಕ್ಷನ್ ಮಾಡಿಬಿಟ್ಟು ಬಂದಂತ ರೈತರಿಗೆ ನಾವು ಅದನ್ನ ಕೊಡ್ತಾ ಇದೀವಿ. ಅಂದ್ರೆ ಮಾಮೂಲಿ ನಮ್ಮ ಮುಂದೆ ಕೊಡ್ತಾ ಇದೀವಿ. ಸೊ ಇದು ನಮ್ಮ ಕಡೆಯಿಂದ ಆಗ್ತಕ್ಕಂಥದ್ದು. ಇನ್ನು ಉಳಿದಂತ ಒಂದು ಡೆವಲಪ್ ಮಾಡೋಕ್ಕೆ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಅಲ್ಲಿ ಈ ಎರಡು ಆರ್ಗನಿಸಮ್ಸ್ ಮಲ್ಟಿಪ್ಲಿಕೇಶನ್ ಮಾಡುವಂತ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಹಂಗಾಗಿ ಟ್ರೈಕೋಡರ್ಮ ಮತ್ತೆ ಸೋಡಮೋನಸ್ ಫ್ಲೋರೆಸೆನ್ಸ್ ಅನ್ನ ಮಾಡ್ತೀವಿ. ತಮಗೆಲ್ಲರೂ ರೈತ ಬಂದವರಿಗೆ ನಾನು ಮತ್ತೊಂದು ಮನವಿ ಮಾಡೋದೇನಂದ್ರೆ ಈ ಟ್ರೈಕೋಡರ್ಮ ಅಂತಕ್ಕಂಥದ್ದು ಏನಿದೆ ಇದು ಭೂಮಿಯಿಂದ ಬರ್ತಕ್ಕಂತಹ ರೋಗಗಳನ್ನ ತಡೆಗಟ್ಟಲು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಸೊ ಏನು ಸಾಯಿಲ್ ಬಾರ್ನ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇದನ್ನ ಟ್ರೈಕೋಡರ್ಮ RGNM ಉಪಯೋಗಿಸ ಮಾಡ್ತಕ್ಕಂತಹ ರೀತಿ ಯಾವುದು ಅಂತಂದ್ರೆ ಇದನ್ನು ಕೂಡ ಅಷ್ಟೇ ನೀವು ಈ ಆಗ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಭೂಮಿಯಿಂದ ಬರ್ತಕ್ಕಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕಾಲರ್ ರಾಟ್ ಅಂತ ಕರಿತೀವಿ ಅಂದ್ರೆ ಕತ್ತು ಕೊಳೆ ರೋಗ ಇರ್ಬೋದು, ಡ್ಯಾಂಪಿಂಗ್ ಆಫ್ ಅಂದ್ರೆ ನಮಗೆ ಬೀಜ ಮೊಳಕೆ ಉಳಿತಿದ್ದಂತಲೇ ಸತ್ತೋಗ್ತಕ್ಕಂಥದ್ದು, ಇನ್ನು ಸೊರಗು ರೋಗ ವಿಲ್ಟ್ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ರೋಗಗಳನ್ನ ನಿರ್ವಹಣೆ ಮಾಡಲು ಈ ಟ್ರೈಕೋಡರ್ಮ ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಸೊ ಇದನ್ನ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಹಾಕ್ಬೋದು. ಸೀಡ್ಲಿಂಗ್ ಡಿಪ್ ಅಂತ ಕರಿತೀವಿ ಅಂದ್ರೆ ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ಆ ಸೀಡ್ಲಿಂಗ್ಸ್ ಅನ್ನ ಟ್ರೈಕೋಡರ್ಮದಲ್ಲಿ ಹದ್ದಿ ನಾವು ನಾಟಿ ಮಾಡೋದ್ರಿಂದ ಸೊ ಅದು ಕೂಡ ಒಂದು ರೀತಿಯಾಗಿ ನಮಗೆ ರೋಗಗಳನ್ನ ನಾಶಪಡಿಸಲು ಸಹಕಾರಿಯಾಗುತ್ತೆ. ಸೀಡ್ ಟ್ರೀಟ್ಮೆಂಟ್ ಮಾಡಬಹುದು, ಬೀಜೋಪಚಾರ ಮಾಡಬಹುದು. ಸೊ ಇದೇ ರೀತಿಯಾಗಿ ಭೂಮಿಯಿಂದ ಬರ್ತಕ್ಕಂತಹ ಈ ಬ್ಯಾಕ್ಟೀರಿಯಾ ರೋಗಗಳನ್ನ ತಡೆಗಟ್ಟಲು ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತೆ. ಇನ್ನೂ ಒಂದು ಮಾಹಿತಿ ಹೇಳೋದಾದ್ರೆ ಈ ಟ್ರೈಕೋಡರ್ಮ ಮತ್ತೆ ಈ ಕೆಲವೊಂದು ಜೈವಿಕ ತಂತ್ರಜ್ಞಾನಗಳನ್ನ ರೈತ ಸಂಪರ್ಕ ಕೇಂದ್ರಗಳಿದಾವೆ ಪ್ರತಿಯೊಂದು ಒಂದು ಹೋಬಳಿ ಮಟ್ಟದಲ್ಲೂ ಕೂಡ. ನಮ್ಮ ರಾಜ್ಯ ಸರ್ಕಾರ ಕೂಡ ಈ ರೈತ ಸಂಪರ್ಕ ಕೇಂದ್ರದ ಮುಖಾಂತರಲ್ಲೂ ಕೂಡ ಈ ಟ್ರೈಕೋಡರ್ಮವನ್ನ ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೆ ಸರ್. ಅದು ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಬೆಳವಣಿಗೆ. ಆದ್ರೆ ರೈತರು ಇದನ್ನ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಒಂದು ನೆಗ್ಲಿಜೆನ್ಸಿ, ಯಾಕೆ ಅಂತಂದ್ರೆ ಇದು ಕೆಮಿಕಲ್ ರೀತಿಯಲ್ಲಿ ಇನ್ಸ್ಟೆಂಟ್ ಆಗಿ ವರ್ಕ್ ಆಗೋದಿಲ್ಲ. ಅಂದ್ರೆ ಈ ಕೆಮಿಕಲ್ ನಿಧಾನವಾಗಿ ಇದು ಪರಿಣಾಮಕಾರಿಯಾಗಿ ಪರಿಣಮಿಸ್ತದೆ ಅಂತಂದ. ಆದ್ರೆ ಕೆಮಿಕಲ್ ಈ ರೈತರ ಕಲ್ಪನೆ ಏನಿದೆ ಈ ಕಡೆಯಿಂದ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಆ ಕಡೆಯಿಂದ ಸಾಯ್ಬೇಕು, ಹುಳಗಳು ಸಾಯ್ಬೇಕು ಅಂತಕ್ಕಂಥ. ಆದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ಬಯೋಪೆಸ್ಟಿಸೈಡ್ಸ್ ಈ ಜೈವಿಕ ಪೀಡನಾಶಕಗಳು ಏನಿದಾವೆ ಸೊ ಇದರಲ್ಲಿ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಇದಕ್ಕೆ ಕಾಲ ಒಂದು ಎರಡು ದಿವಸ ಮುಂದೆ ಮೂರು ದಿವಸದಲ್ಲಿ ನೀವು ಇದನ್ನ ನಿಯಂತ್ರಣ, ಇದಕ್ಕೆ ಎರಡರಿಂದ ಮೂರು ದಿವಸ ಮಿನಿಮಮ್ ಆದ್ರೂ ಬೇಕೇ ಬೇಕಾಗುತ್ತೆ. ಸೊ ಅದು ಒಂದು ನೋಟ್ ರೈತರಿಗೆ, ಅದೊಂದು ಮನವರಿಕೆ ಇರಬೇಕು. ಏನಪ್ಪಾ ಸರ್ ಹೇಳಿದ್ರು ಸ್ಪ್ರೇ ಮಾಡಕ್ ಹೇಳಿದ್ರು ಸಾಯಿಲೆ ಇಲ್ಲ, ಇದು ಒಂದು ತಪ್ಪು ಒಂದು ಮೆಸೇಜ್ ಹೋಗಬಾರದು. ನಿಧಾನಗತಿಯಲ್ಲಿ ಅದರದೇ ಆದಂತ ಒಂದು ವಿಧಾನದಲ್ಲಿ ಅದು ಪರಿಣಾಮಕಾರಿಯಾಗಿ ಬೀರ್ತದೆ ಬೀರುತ್ತದೆ. ಅದಕ್ಕೆ ಕಾಲಾವಕಾಶ ಬೇಕು, ಕಾಲಾವಕಾಶ ಬೇಕು, ರೈತರಿಗೆ ತಾಳ್ಮೆ ಬೇಕು, ತಾಳ್ಮೆ ಬೇಕು, ತಾಳ್ಮೆ ಬೇಕು, ತಾಳ್ಮೆ ಬೇಕು. ಸೊ ಈ ರೀತಿ ಆದಾಗ ನಾವು ಖಂಡಿತವಾಗ್ಲೂ ಕೂಡ ನಾವು ಇದ್ರ ಮುಖಾಂತರ ಇನ್ಸೆಕ್ಟಿಸೈಡ್ ನ ರಾಸಾಯನಿಕ ಕೀಟನಾಶಕಗಳನ್ನ ಯೂಸ್ ಮಾಡಲೇಬಾಡ್ರಿ, ಉಪಯೋಗಿಸಲೇಬಾಡ್ರಿ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇಲ್ಲ. ಆದ್ರೆ ಅವಶ್ಯಕತೆ ನೋಡಿ, ನೀಡ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಅವಶ್ಯಕತೆ ಇದ್ದಾಗ ಅದು ಪ್ರಮಾಣದಲ್ಲಿ ಆ ಟೈಮಲ್ಲಿ ಉಪಯೋಗಿಸ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಸೊ ಇದನ್ನ ರೈತರು ಮನವರಿಸ್ಕೊಂಡ್ರೆ ಪರಿಸರಕ್ಕೂ ಅವ್ರ ಆರೋಗ್ಯಕ್ಕೂ ಕೂಡ ಒಳ್ಳೇದೆ, ಮತ್ತೆ ಈ ಭೂಮಿ ಆರೋಗ್ಯಕ್ಕೂ ಕೂಡ ಒಳ್ಳೇದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಈ ರಾಸಾಯನಿಕಗಳ ಮಿಶ್ರಣ ಬಹಳ ಹೇರಳವಾಗ್ತಾ ಇದೆ. ಈ ರಾಸಾಯನಿಕಗಳು ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳಿಂದ ಆಗ್ತಕ್ಕಂಥದ್ದು ಬಹಳ ನೆಗ್ಲಿಜಬಲ್ಲು, ಆದ್ರೆ ರಾಸಾಯನಿಕ ಈ ಕೀಟಗಳ ನಾಶಕಗಳಿಂದ ಆಗ್ತಕ್ಕಂಥ ಪರಿಣಾಮ ಬಹಳ ತುಂಬಾ ದುಷ್ಪರಿಣಾಮ ಬಹಳ ಇದೆ, ಗಂಭೀರ ಇದೆ ಅಂತಂದು ಖಂಡಿತವಾಗ್ಲೂ ಹೇಳ್ಬೋದು. ಕಂಪೇರ್ ಟು ಏನು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡ್ತಕ್ಕಂಥದ್ದು ಬಹಳ ಗಂಭೀರವಾದಂತಹ ಪರಿಣಾಮವನ್ನು ಬಿಡುತ್ತೆ. ಯಾಕೆ ಅಂತಂದ್ರೆ ಫುಡ್ ರೆಸಿಡ್ಯೂ ಅಂತ ಕರಿತೀವಿ, ಅಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲೇ ಈ ಕೀಟನಾಶಕಗಳೆಲ್ಲ ಶೇಖರಣೆ ಆಗ್ತವೆ ಡೈರೆಕ್ಟ್ ಆಗಿ. ಸೊ ಇದನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಎಷ್ಟೋ ಕೊಂಡ ಕಡೆ ಒಂದು ತಾಕುಗಳಿಗೆ ಭೇಟಿ ನಿಟ್ಟು ಕೊಟ್ಟಾಗ ನಿಜವಾಗ್ಲೂ ಬಹಳ ಬೇಜಾರಾದ ಸಂಗತಿ ಅಂದ್ರೆ ಈ ಕ್ಯಾಬೇಜ್ ನೀವು ಗಮನಿಸಬಹುದು, ಎಲೆಕೋಸು ತುಂಬಾ ಅದರಲ್ಲಿ ತುಂಬಾ ಹೆವಿ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಕರೆಕ್ಟ್. ಎಷ್ಟು ನಮಗೆ ಇನ್ಸೆಕ್ಟಿಸೈಡ್ ಅಂದ್ರೆ ಈ ರಾಸಾಯನಿಕ ಒಂದು ಕೀಟನಾಶಕಗಳನ್ನ ಬಳಸತಕ್ಕಂಥದ್ದು ಈ ಒಂದು ಕ್ಯಾಬೇಜ್ ಅಲ್ಲಿ ಹೇರಳವಾಗಿರುತ್ತೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನೋಡಿದೀವಿ ಅಂತಂದ್ರೆ, ಒಂದ್ ಕಡೆಯಿಂದ ಹಾರ್ವೆಸ್ಟ್ ಮಾಡ್ತಾ ಇರ್ತಾರೆ, ಮತ್ತೊಂದ್ ಕಡೆ ಸ್ಪ್ರೇ ಮಾಡ್ತಾ ಇರ್ತಾರೆ. ಹೌದು, ಇದು ನಿಜವಾಗ್ಲೂ ಕೂಡ ಒಂದು ಮನಕಲಕುವಂತ ದೃಶ್ಯ ಅಂತ ಹೇಳ್ಬಹುದು. ಯಾಕೆಂದ್ರೆ ಈ ಸ್ಟಾಗರ್ಡ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ, ಎಲ್ಲವೂ ಒಂದು ಒಟ್ಟಿಗೆ ಬರೋದಿಲ್ಲ, ಸ್ಟಾಗರ್ಡ್ ಆಗಿ ಹಾರ್ವೆಸ್ಟ್ ಮಾಡ್ತಾ ಇರ್ತಾರೆ ಹಂತವಾಗಿ. ಇನ್ನು ಎರಡು ದಿವಸ ಬಿಟ್ರೆ ಮೂರು ದಿವಸ ಬಿಟ್ರೆ ಅದು ಹಾನಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದ್ ಕಡೆ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಅಲ್ಲಿ ಆ ಕಡೆಯಿಂದ ಮತ್ತೆ ಸ್ಪ್ರೇ ಮಾಡ್ತಿರ್ತಾರೆ, ಮತ್ತೆ ಎರಡರಿಂದ ಮೂರು ದಿವಸ ಬಿಟ್ಟು ಮತ್ತೆ ಅದನ್ನ ತಂದು ಮಾರ್ಕೆಟ್ ಗೆ ಕೊಡ್ತಾರೆ, ಅದು ಮತ್ತೆ ನಮಗೆ ಗೋಬಿ ಮಂಚೂರಿಯಾಗಿ ಕೈಯಲ್ಲಿ ಬಂದೇ ಬಿಡುತ್ತೆ, ನಮಗೆ ಬರುತ್ತೆ. ಸೊ ಹಂಗಾಗಿ ಎಲ್ಲದಕ್ಕೂ ಕೂಡ ಒಂದು ರೆಸಿಡ್ಯೂ ಲಿಮಿಟ್ ಅಂತ ಇರುತ್ತೆ. ಅಂದ್ರೆ ನಾವು ಒಂದ್ ಟೈಮ್ ಸಿಂಪಡಣೆ ಮಾಡಿದ್ರೆ ಇಷ್ಟು ದಿವಸದವರೆಗೆ ಆ ಆಹಾರವನ್ನ ಹಾರ್ವೆಸ್ಟ್ ಮಾಡಬಾರ್ದು, ಅಂದ್ರೆ ಅದನ್ನ ಮತ್ತೆ ನಾವು ಅದನ್ನ ಆಹಾರವಾಗಿ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದು ಇದೆ. ಇದು ರೈತರಿಗೂ ಕೂಡ, ರೈತರಾಗಿ ನಿಮಗೂ ಕೂಡ ಒಂದು ಮನವರಿಕೆ ಇರಲಿ, ಒಂದೊಂದು ಪರ್ಟಿಕ್ಯುಲರ್ ಕೆಮಿಕಲ್ ಗೆ ಒಂದು ಸಿಂಪರಣೆ ಆದ್ಮೇಲೆ ಇಷ್ಟು ದಿವಸ ಅದನ್ನ ಉಪಯೋಗ ಮಾಡಬಾರ್ದು ಆಹಾರಕ್ಕೆ ಅಂತಂದು ರೆಗ್ಯುಲೇಷನ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ, ಅದು ರೆಗ್ಯುಲೇಷನ್ ಇದೆ, CABRC ಇಂದಲೂ ಕೂಡ ರೆಗ್ಯುಲೇಷನ್ಸ್ ಇದೆ. ತಾವೆಲ್ಲ ಇದನ್ನೆಲ್ಲ ಒಂದು ಇವಾಗ ಬಹಳ ಸೂಕ್ಷ್ಮ ವಿಚಾರಗಳು, ಇವ್ಯಾರೋ ಬೇರೆಯವರಿಗೆ ಹಾನಿ ಮಾಡೋದಿಲ್ಲ, ನಿಮ್ ಮನೆ ಮಕ್ಕಳಿಗೆ ಹಾನಿ ಆಗುತ್ತೆ, ಇನ್ಕ್ಲೂಡಿಂಗ್ ಅವರು ಸೇರಿಸಿ ಎಲ್ರಿಗೂ. ಹಂಗಾಗಿ ಎಲ್ಲರೂ ಒಂದು ಒಂದು ಸಾಮಾಜಿಕ ಒಂದು ದೃಷ್ಟಿಯಿಂದ ಆದಷ್ಟು ನಿಮಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೀಟನಾಶಕಗಳನ್ನ ಯೂಸ್ ಮಾಡ್ರಿ. ಈ ಕೀಟನಾಶಕಗಳ ಬಿಟ್ಟು ಪರ್ಯಾಯವಾಗಿ ಇರ್ತಕ್ಕಂತಹ ಏನು ಕ್ರಮಗಳಿದಾವೆ ಅವುಗಳನ್ನ ಅನುಸರಿಸತಕ್ಕಂಥದ್ದು ಬಹಳ ಪ್ರಮುಖ. ಅದರಲ್ಲೂ ಕೂಡ ಈಗ ಅಂತರ ಬೆಳೆಯಾಗಿ ಬೆಳೀತಕ್ಕಂಥದ್ದು, ನೀವು ಸೋಲ್ ಕ್ರಾಪ್ ಒಂದೇ ಬೆಳೆನ ಬೆಳೆದ ಬದಲಿ ಅಂತರ ಬೆಳೆ ಬೆಳೆದ್ರೆ ಕೆಲವೊಂದೆಷ್ಟೋ ಕೀಟಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಟ್ರಾಪ್ ಕ್ರಾಪ್ಸ್ ಅಂದ್ರೆ ಆಕರ್ಷಕ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಉದಾಹರಣೆ ಹೇಳಿದ್ರೆ ಈ ಕ್ಯಾಬೇಜ್ ಅಲ್ಲೇ ಪ್ರತಿ ಒಂದು 16 ಸಾಲ ಆದ್ಮೇಲೆ ಒಂದ್ ಸಾಲ ನೀವು ಟೊಮೊಟೊ ಹಚ್ಚಿದ್ವಿ ಅಂತಂದ್ರೆ ಟೊಮೊಟೊ ಮತ್ತೆ ಸಾಸಿವೆ ಮಸ್ಟರ್ಡ್ ಅನ್ನ ಹಚ್ಚೋದ್ರಿಂದ ಕ್ಯಾಬೇಜ್ ಬರ್ತಕ್ಕಂಥ ಹುಳುಗಳೆಲ್ಲ ಸಾಸಿವೆಗೆ ಬರುತ್ತೆ. ನೀವು ಸಾಸಿವೆ ಒಂದ್ ಲೈನಿಗೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಅಂದ್ರೆ ಏನಂದ್ರೆ ನಾವಲ್ಲಿ ಈ ಟ್ರಾಪ್ ಕ್ರಾಪ್ಸ್ ಅಂತ ಕರಿತೀವಿ. ಆಮೇಲಿಂದ ನಮಗೆ ಡೀಪ್ ಫ್ಲೋಯಿಂಗ್, ಸಮ್ಮರ್ ಅಲ್ಲಿ ನಮಗೆ ಡೀಪ್ ಫ್ಲೋಯಿಂಗ್ ಮಾಡಬೇಕಾಗುತ್ತೆ. ಇದರಿಂದ ಭೂಮಿಯಲ್ಲಿ ಇರ್ತಕ್ಕಂತಹ ಏನು ಕೋಶಾವಸ್ಥೆಗಳಲ್ಲಿ ಇರ್ತಕ್ಕಂಥ ಕೀಟಗಳೇನಿರ್ತವೆ, ಸೊ ಅವು ಅವನ್ನ ನಶಿಸಬಹುದು. ಸೊ ಆಮೇಲಿಂದ ಕ್ರಾಪ್ ರೊಟೇಷನ್, ಒಂದೇ ಬೆಳೆನ ಏನು ಒಂದೇ ಜಾಗದಲ್ಲಿ ಬೆಳೀತಾ ಇದ್ರೆ ಖಂಡಿತವಾಗ್ಲೂ ಕೂಡ ನೀವು ಎರಡಲ್ಲ ಮೂರು ಟೈಮ್ ಕೆಮಿಕಲ್ ಸಿಂಪಡಣೆ ಮಾಡಿದ್ರು ಕೂಡ ನಿಯಂತ್ರಣ ಮಾಡಕ್ಕಾಗೋದಿಲ್ಲ. ಈಗ ನೆಲೆಯಲ್ಲಿಂಗ ಲಿಂಗಾರ್ಷಕ ಬಲೆಗಳಿದಾವೆ, ಅಂಟು ಬಲೆಗಳಿದಾವೆ, ಈಗ ಜೈವಿಕ ಕೀಟನಾಶಕಗಳಿದಾವೆ, ರೋಗನಾಶಕಗಳಿದಾವೆ. ಸೊ ಇವೆಲ್ಲವನ್ನೂ ಕೂಡ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಂದು ಸಮಗ್ರವಾಗಿ ಈಗಿರ್ತಕ್ಕಂಥದ್ದೇ ಅದೇ ಸಮಗ್ರ ಕೀಟ ನಿರ್ವಹಣೆ ಅಂತಕ್ಕಂಥದ್ದೇ ಒಂದು ಒಂದು ಎರ ಇದು. ಅಂದ್ರೆ ನಾವು ಯಾವುದನ್ನೇ ಕೂಡ ಒಂದೇ ರೀತಿ ಮ್ಯಾನೇಜ್ ಮಾಡ್ತೀವಿ ಅಂತ ಆಗೋದಿಲ್ಲ. ಎಲ್ಲಾ ತರದ ಒಂದು ಕ್ರಮಗಳನ್ನು ಅನುಸರಿಸಿ ನಾವು ನಿಯಂತ್ರಣ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು. ಈಗ ನೀವು ಹೇಳಿದ್ರಿ ಜೈವಿಕ ನಾಶಕದಲ್ಲಿ ಟ್ರೈಕೋಡರ್ಮಾ, ಬೆವೇರಿಯಾ, ಬೆಸೇನ ಮತ್ತೆ ಇನ್ನೊಂದು ಲೆಕ್ಯಾನಿ ಅಂತ ಹೇಳಿದ್ರಿ. ಇದರಲ್ಲಿ ಈಗ ಸುಮಾರು ಸ್ಪೀಸೀಸ್ಗಳು ಇದಾವೆ, ಇದು ಯಾವುದು ಜಾಸ್ತಿ ಈಗ ಟ್ರೈಕೋಡರ್ಮಾ ಧರ್ಮದಲ್ಲಿ ಯಾವುದು ಒಂದು ಹೆಚ್ಚು ಪರಿಣಾಮಕಾರಿಯಾಗಿದೆ, ಬ್ಯಾಕ್ಟೀರಿಯಾ ನಾಶಕದಲ್ಲಿ ಯಾವುದು ಹೆಚ್ಚು ಪರಿಣಾಮವಾಗಿದೆ, ಆಮೇಲೆ ಶಿಲೀಂಧ್ರ ನಾಶಕದಲ್ಲಿ ಮತ್ತೆ ಜೊತೆಗೆ ಈ ಒಂದು ಕೀಟಗಳ ಒಂದು ನಿರ್ವಹಣೆಯಲ್ಲಿ ಯಾವುದು ಈ ಜೈವಿಕ ತಂತ್ರಜ್ಞಾನಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಹುದಾ ಸರ್? ಖಂಡಿತವಾಗ್ಲೂ ಇವಾಗ್ಲೂ ಕೇಳಿರಂಗೆ ಈಗ ಒಂದು ಸ್ಪೆಸಿಫಿಕ್ ಈ ಟ್ರೈಕೋಡರ್ಮಾ ಅಂದ್ರೆ ಅದರಲ್ಲಿ ಅನೇಕ ಸ್ಪೀಶೀಸ್ ಬರ್ತವೆ. ಸೊ ಅದರಲ್ಲಿ ಅಗೇನ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೂ ಕೂಡ ಕೊಡ್ತಕ್ಕಂಥದ್ದು ಟ್ರೈಕೋಡರ್ಮಾ ಆರ್ಜಿಯನಮ್ ಅಂತಂದು. ಸೊ ಈ ಟ್ರೈಕೋಡರ್ಮಾ ಆರ್ಜಿಯನಮ್ ಅಂತಕ್ಕಂತಹ ಸ್ಟ್ರೈನ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಅದೇ ರೀತಿ ಮೆಟ್ರೈಜಮ್ ಅನಿಜೋಪ್ಲಿಯಲ್ಲಿ ಅದರಲ್ಲಿ ಬೇರೆ ಬೇರೆ ಐಸೋಲೇಟ್ಸ್ ಇದಾವೆ. ಸೊ MEA4 ಅಂದ್ರೆ ಮೆಟ್ರೈಜಮ್ ಅನಿಜೋಪ್ಲಿ ಸ್ಟ್ರೈನ್ 4 ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮಗೆ ಈ ಒಂದು ಈ ಕಾಯಿ ಕೊರಕ ಹುಳ ಮತ್ತೆ ಈ ಏನು ಎಲೆ ತಿಂತಕ್ಕಂಥ ಹುಳುಗಳಿಗೆ BTK ಬೆಸಿಲಸ್ ತೊರಂಜನೆಸಿಸ್ ವೆರೈಟಿ ಕುಷ್ಟಕಿ ಅಂತಂದು BTK ಅಂತಿದೆ. ಸೊ ಈ BTK ಇವೆಲ್ಲ ಕಮರ್ಷಿಯಲ್ ಕೂಡ ಸಿಗ್ತವೆ. ಕಮರ್ಷಿಯಲ್ ಈವನ್ ಇವೆಲ್ಲವೂ ಕೂಡ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಕಡೆ ಎಲ್ಲ ಕೂಡ ಸಿಗ್ತಕ್ಕಂಥ ಪರಿಸ್ಥಿತಿಯಲ್ಲಿ. ಇದಕ್ಕೆ ಅಂತಲೇ ಕೆಲವೊಂದು ಈಗ ಆನ್ಲೈನ್ ಆಪ್ ಗಳಿದಾವೆ ಕೃಷಿ ಸಂಬಂಧಪಟ್ಟಂತೆ, ಅಲ್ಲೂ ಕೂಡ ಆರ್ಡರ್ ಮಾಡಿ ತಮ್ಮ ಮನೆ ಬಾಗಿಲಿಗೆ ಒಂದು ಬರುವಂತಹ ವ್ಯವಸ್ಥೆಗಳು ಕೂಡ ಇದಾವೆ. ಸೊ ಅಷ್ಟು ಕೆಲವೊಂದು ಸಿಸ್ಟಮ್ ಡೆವಲಪ್ ಆಗಿದೆ. ಸೊ ರೈತರು ಕೂಡ ತಮಗೆ ಅಲ್ಲಿ ಪಾಸಿಬಿಲಿಟೀಸ್ ಇದೆ. ಸೊ ಅಂತದನ್ನ ಅಳವಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಕ್ರಮಗಳನ್ನ ಒಂದು ರೂಢಿಸಿಕೊಂಡೇ ಆದಲ್ಲಿ ನಾವು ಈ ಪರಿಸರಕ್ಕೆ ಆಗ್ತಕ್ಕಂಥ ಅನೇಕ ಒಂದು ದುಷ್ಪರಿಣಾಮಗಳನ್ನ ತಡೆಗಟ್ಟಬಹುದು. ಈಗ ಅವಿನಾಶ್ ಅವರೇ, ಇದು ಹೇಳಿದ್ರಿ ನೀವೀಗ ಈ ಒಂದು ಜೈವಿಕ ನಾಶಕಗಳು ಇದು ಅಂತ, ಈಗ ಏನಂತಂತಂದ್ರೆ ಇದರ ಒಂದು ಉಪಯೋಗ ಖಾಸಗಿ ಸಂಸ್ಥೆಯವರು ತುಂಬಾ ಒಂದು ದುರುಪಯೋಗ ಪಡಿಸಿಕೊಳ್ತಕ್ಕಂತ ಒಂದು ಸಂದರ್ಭ ಕೂಡ ಇರ್ತದೆ. ಯಾಕಂತಂದ್ರೆ ಜೈವಿಕ ಶಿಲೀಂಧ್ರ ನಾಶಕ ಅಂತ ಹೇಳಿ ಏನೋ ಮಾರಾಟ ಮಾಡೋ ಒಂದು ವ್ಯವಸ್ಥಿತವಾಗಿ ಒಂದು ಜಾಲನೆ ಇದೆ ಅಂತ ಹೇಳ್ಬಹುದು ನಾವು. ಸೊ ಅಂತ ಒಂದು ನೀವು ನಿಖರವಾಗಿ ಪತ್ತೆ ಹಚ್ಚೋಕೆ ಏನಾದರೂ ಇಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಈ ನಿಮ್ಮ ಕೇಂದ್ರದಲ್ಲಿ ಆ ತರದ ಏನಾದರೂ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ಖಂಡಿತವಾಗ್ಲೂ ಕೂಡ ಈಗ ನಾನು ಹೇಳಿದಂಗೆ ನಮ್ಮಲ್ಲಿ ಕೂಡ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ನಾವು ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ ಈಗ ಕಮರ್ಷಿಯಲ್ ಕೂಡ ಏನಾದರೂ ಕ್ವಾಲಿಟಿ ಅಸೆಸ್ ಮಾಡೋದು ಹೆಂಗೆ ಅನ್ನೋದು ನಿಮ್ಮ ಪ್ರಶ್ನೆ. ಇದರಲ್ಲಿ ಆ ಪ್ರಮಾಣದಲ್ಲಿ ಜೈವಿಕ ನಾಶಕ ಜೈವಿಕ ನಾರಣಗಳು ಇದವೋ ಇಲ್ಲೋ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದಕ್ಕೆ ಕೂಡ ನಮ್ಮಲ್ಲಿ ಕೂಡ ಇದಕ್ಕೆ ಒಂದು ಇದನ್ನ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸೊ ಅದಕ್ಕೆ CFU ಅಂತ ಕರೀತಾರೆ, ಅಂದ್ರೆ ಕಾಲೋನಿ ಫಂಕ್ಷನಿಂಗ್ ಯೂನಿಟ್ ಅಂತಂದು. ಅಂದ್ರೆ 1 ml ಆಫ್ ನೀವು ಅದನ್ನ ಟ್ರೈಕೋಡರ್ಮಾ ಅಥವಾ 1 gram ಆಫ್ ಟ್ರೈಕೋಡರ್ಮಾ ತಗೊಂಡ್ರಿ ಅಂತಂದ್ರೆ ಅದರಲ್ಲಿ ಎಷ್ಟು ಆರ್ಗನಿಸಮ್ಸ್ ಇದಾವೆ ಅಂತಂದು ಬಹಳ ಗೊತ್ತಾಗುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಈಗ ಅದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಲೇ ಗೌರ್ಮೆಂಟ್ ಇಂದಲೂ ಕೂಡ ಒಂದು ರೆಗ್ಯುಲೇಷನ್ಸ್ ಕೂಡ ಇದೆ. ಅಂದ್ರೆ ಈಗ ಒಂದ್ ಗ್ರಾಮ್ ಆಫ್ ಈಗ ಟ್ರೈಕೋಡರ್ಮಾ ಅಥವಾ 1 ml ಆಫ್ ಸುಡೋಮೋನಸ್ ತಗೊಂಡ್ವಿ ಅಂತಂದ್ರೆ ಸೊ ಇದಕ್ಕೆ ಇಷ್ಟು ಪರ್ಟಿಕ್ಯುಲರ್ ಆಫ್ ಆರ್ಗನಿಸಮ್ಸ್ ಇರಲೇಬೇಕು ಅಂತಂದು ಕೂಡ ಅದಕ್ಕೂ ಕೂಡ ಅದೇ ಗೌರ್ಮೆಂಟ್ ಆಲ್ಸೋ ಸೆಟ್ ಔಟ್ ಸಮ್ ಸ್ಟ್ಯಾಂಡರ್ಡ್ಸ್ ಕೂಡ ಇದೆ. ಸೊ ಈ ಸ್ಟ್ಯಾಂಡರ್ಡ್ಸ್ ನ ಚೆಕ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಂತಹ ಒಂದು